ಆಕಾಶವಾಣಿ ಮಂಗಳೂರು. ಈಗ ಕಿಸಾನ್ ವಾಣಿ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಮಾತನಾಡುತ್ತಿದ್ದೇನೆ. ಸಮಸ್ತ ನಾಡಿನ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಕೃತಿ ಪರಿಸರದಿಂದ ಹುಟ್ಟಿದವನು ಗಣೇಶ್. ಆತನ ಹೆಸರಿನಲ್ಲಿ ಆಚರಿಸುವ ಹಬ್ಬ ಪರಿಸರ ಸ್ನೇಹಿ ಹಬ್ಬ ಆಗಿರಬೇಕಲ್ಲವೇ? ಆದ್ದರಿಂದ ಮಣ್ಣಿನಿಂದ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗಣಪತಿಯನ್ನು ಪೂಜಿಸಿ ಬಣ್ಣಲೇಪಿತ ಪಿಒಪಿ ಮೂರ್ತಿಗಳನ್ನು ಖರೀದಿಸಬೇಡಿ. ಗಣಪತಿ ಮೂರ್ತಿಗಳ ವಿಸರ್ಜನೆಯ ಸಮಯದಲ್ಲೂ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಜಾಗ್ರತೆ ವಹಿಸಿ. ಗಣೇಶೋತ್ಸವದಲ್ಲಿ ಶಬ್ದ ಮಾಲಿನ್ಯ ಆಗದ ರೀತಿಯಲ್ಲಿ ಧ್ವನಿವರ್ಧಕ ಬಳಸಿ ಹಸಿರು ಪಟಾಕಿ ಸಿಡಿಸಿ ಸಂಭ್ರಮಿಸಿ. ಒಟ್ಟಿನಲ್ಲಿ ಪರಿಸರ ಸ್ನೇಹಿ ಗಣಪತಿ ಹಬ್ಬದ ಆಚರಿಸುವ ಸಂಕಲ್ಪ ನಾವು ನೀವೆಲ್ಲರೂ ಕೂಡಿ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸುಸ್ಥಿರ ಅಭಿವೃದ್ಧಿ ಕುರಿತು ಶೀನಾ ಶೆಟ್ಟಿ ಮತ್ತು ಕೃಷ್ಣಮೂಲ್ಯ ಅವರೊಂದಿಗಿನ ಸಂದರ್ಶನ ಕೇಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಜನಶಿಕ್ಷಣ ಟ್ರಸ್ಟ್ನ ಶೀನಾ ಶೆಟ್ಟರು ಹಾಗೂ ಕೃಷ್ಣಮೂಲ್ಯರು. ಅವರು ಸುಮಾರು 4 ದಶಕಗಳಿಂದ ಈ ಜನರಿಗೆ ಹಿತವಾಗುವಂಥ ಬೇರೆ ಬೇರೆ ಅಭಿಯಾನಗಳಲ್ಲಿ ತೊಡಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಸದ ವಿಲೇವಾರಿ ಮತ್ತು ಗ್ರಾಮದ ಅಭಿವೃದ್ಧಿ ಅನ್ನುವಂಥದ್ದು ಬಹಳ ಒಂದು ವಿಶೇಷವಾದಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಅವರು ಮುಡಿಪುವಿನಲ್ಲಿ ಒಂದು ವಿಶೇಷ ಗ್ರಾಮದ ಒಂದು ಅಭಿವೃದ್ಧಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರು ಏನು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಶೀನಾ ಶೆಟ್ರೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಶೀನಾ ಶೆಟ್ರೆ. ಈಗ ಮುಡಿಪುವಿನಲ್ಲಿ ನೀವೀಗ ಸುಮಾರು 3 ವರ್ಷಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀರಿ. ಜನಹಿತಕ್ಕೆ ಈ ಗ್ರಾಮದ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸರ್? ಸರ್, ಜನಶಿಕ್ಷಣ ಟ್ರಸ್ಟ್ ಸರ್ ಸುಮಾರು 3 ದಶಕಗಳ ಹಿಂದೆ ಒಂದು ಕುಗ್ರಾಮ ಸುಗ್ರಾಮದ ಒಂದು ಕಾರ್ಯ ಶುರು ಮಾಡಿ ಇವತ್ತು ನಾವು ಸುಗ್ರಾಮ ಅಥವಾ ಸುಸ್ಥಿರ ಅಭಿವೃದ್ಧಿ ಒಂದು ಅಭಿಯಾನದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ 2024 3 ಅಭಿಯಾನಗಳಿಗೆ ಒಂದು ಚಾಲನೆ ಕೊಟ್ಟಿದ್ದೇವೆ. ಅದು ಬಹಳ ಮುಖ್ಯವಾಗಿ ಮಹಿಳಾ ದೌರ್ಜನ್ಯ ತಡೆ ಅಭಿಯಾನ, ಮಾದಕ ವ್ಯಸನ ತಡೆ ಅಭಿಯಾನ, ಕ್ಯಾನ್ಸರ್ ತಡೆ ಅಭಿಯಾನ, ಈ ತರದ ಮೂರು ಅಭಿಯಾನಗಳು ಜೊತೆಗೆ ಸುಸ್ಥಿರ ಜೀವನೋಪಾಯ ಅಭಿಯಾನ, ಈ ತರದ ಕಾರ್ಯಕ್ರಮಗಳು ನಾವು ಶುರು ಮಾಡಿದ್ವು. ಈ ಸಲ ಮೂರು ಅಭಿಯಾನಗಳಿಗೆ ಚಾಲನೆ ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮಗಳನ್ನು ನಾವು ಮುಖ್ಯವಾಗಿ ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳು ಮತ್ತೆ ಆಯುರ್ವೇದ ವೈದಿಕ ಕಾಲೇಜ್ ಆಸ್ಪತ್ರೆ ಮತ್ತೆ ನಿಟ್ಟೆ ಆಸ್ಪತ್ರೆ ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಈ ಎಲ್ಲ ಕಾರ್ಯಕ್ರಮಗಳು ಸ್ಥಳೀಯ ಸಂಪನ್ಮೂಲಗಳಿಂದಲೇ ನಡೆಯುವಂತಹ ಕಾರ್ಯಕ್ರಮಗಳು. ಸರಿ, ಈಗ ಮೊದಲಿಗೆ ಈ ಮುಡಿಪುವನ್ನು ಆಯ್ಕೆ ಮಾಡಿಕೊಂಡದ್ರ ಒಂದು ಉದ್ದೇಶ ಏನು ಸರ್? ಸರ್, ನಾವಿಲ್ಲಿ ಮೂರು ದಶಕಗಳಿಂದ ನಮ್ಮ ಕೆಲಸ ಶುರು ಮಾಡಿದ್ದು ಆದಿವಾಸಿ ಕೊರಗರ ಅಭಿವೃದ್ಧಿ ಕಾರ್ಯವನ್ನು ಶುರು ಮಾಡಿತ್ತು. ಈ ಕೊರಗರ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣ ಸಾಕ್ಷರತೆ ಇದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾವು ಅದನ್ನು ನಿರಂತರವಾಗಿ ನಡೆಸಲಿಕ್ಕೆ ಒಂದು ನಮಗೆ ಒಂದು ಜಾಗ ಸ್ಥಳ ಬೇಕಾಗಿತ್ತು. ಅದಕ್ಕೆ ಒಂದು ಜಿಲ್ಲಾ ಆಡಳಿತವನ್ನು ಕೇಳಿಕೊಂಡಾಗ ಅವರು ನಮಗೆ ಮುಡಿಪಿನಲ್ಲಿ ಒಂದು ಜಾಗ ತೋರಿಸಿದರು. ನಾವು ಅದಕ್ಕೆ ಆಗಿನ ಕಾಲದ ಭೂ ವ್ಯಾಲ್ಯೂವನ್ನು ಸರ್ಕಾರಕ್ಕೆ ಪಾವತಿಸಿ ಮಂಜೂರಾತಿ ಪಡೆದುಕೊಂಡು ಅಲ್ಲಿ ಒಂದು ಜೀವನ ಶಿಕ್ಷಣ ತರಬೇತಿ ಕೇಂದ್ರ ಅಂತ ಅಲ್ಲಿಗ ನಡೀತಾ ಉಂಟು. ಬಹಳ ಮುಖ್ಯವಾಗಿ ಅಲ್ಲಿ ಮಹಿಳೆಯರು ಅರ್ಧದಲ್ಲಿ ಶಾಲೆ ಬಿಟ್ಟಂತಹ ಮಹಿಳೆಯರು ಯುವ ಜನರಿಗೆ ನಾವು ಒಂದು ವೃತ್ತಿ ಕೌಶಲ್ಯ ಮತ್ತು ಜೀವನ ಕೌಶಲ್ಯ ಒಟ್ಟೊಟ್ಟಿ ಕೊಡುವಂತಹದ್ದು. ಅದು ಕೊಡುವುದರಿಂದ ಏನಾಗ್ತದೆ, ಮೂರು ತಿಂಗಳ ತರಬೇತಿ ಅವರು ಪಡೆದುಕೊಂಡ ಕೂಡಲೇ ಮುಂದೆ ಅವರೊಂದು ಅವರ ಒಂದು ಸ್ವಂತ ಕಾಲ ಮೇಲೆ ನಿಂತು ಅವರ ಜೀವನ ಸಾಗಿಸುವುದಕ್ಕೆ ಅವರು ಸಿದ್ಧರಾಗ್ತಾರೆ. ಮತ್ತೆ ಬೇರೆ ಅಲ್ಲಿ ಸ್ಥಳೀಯವಾಗಿ ಚಿಕ್ಕ ಪುಟ್ಟ ಉದ್ಯೋಗ ತೆಗೆದುಕೊಳ್ಳಿಕ್ಕೂ ಅವರು ಮುಂದೆ ಬರ್ತಾರೆ. ಕೃಷ್ಣಮಲ್ಲರು, ಈಗ ಮೊದಲಿಗೆ ಮುಡಿಪಿನಲ್ಲಿ ನೀವು ಏನು ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದಾಗ ಮಾಡಿದ್ದು? ಮುಡಿಪು ಅಂದರೆ ಸರ್, ನಮ್ಮದು ಜನಶಿಕ್ಷಣ ಟ್ರಸ್ಟ್ ಪ್ರಾರಂಭದಲ್ಲಿ ನಾವು ಕೆಲಸ ಪ್ರಾರಂಭಿಸಿದ್ದು ಮಂಗಳೂರಿನಿಂದ. ಸುಮಾರು 2010 ಈಗ ಶಿವಶೆಟ್ಟಿ ಹೇಳಿದಾಗೆ ನಮ್ಮ ಸಂಸ್ಥೆಗೆ ಅದೇ ಆದಂಥ ಒಂದು ಚಿಕ್ಕ ತರಬೇತಿ ಕೇಂದ್ರ ನಾವು ಪ್ರಾರಂಭಿಸಿತ್ತು, ಆ ಕೆಲಸ ಮಾಡ್ತಾ ಬರ್ತಾ ಇರೋದು. ಅದರ ನಂತರ ಸುಮಾರು 2008 ನಾವು ಈ ಮಹಿಳಾ ಮೇಲಿನ ದೌರ್ಜನ್ಯ ತಡೆಗೆ ಸಾಂತ್ವನ ಕೇಂದ್ರ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಯೋಜನೆ ಅದು, ಪುತ್ತೂರಿನಲ್ಲಿ ಪ್ರಾರಂಭಿಸಿದೆವು ಅಂದರೆ ಅವರ ಕೋರಿಕೆ ಮೇರೆಗೆ. ಅದು ಅನುದಾನಿತ ಕಾರ್ಯಕ್ರಮ ಸರ್ಕಾರದ್ದು. ಅದರ ನಂತರ ಬಂಟ್ವಾಳದಲ್ಲಿ ಕೂಡ ನೀವೇ ಮಾಡಬೇಕು ಅಂತ ಕೇಳಿಕೊಂಡ್ರು. ಹಾಗೆ 2 ತಾಲೂಕುಗಳಲ್ಲಿ ನಾವು ಈ ಮಹಿಳಾ ಸಾಂತ್ವನ ಕೇಂದ್ರ ಅಂದರೆ ವಿಮೆನ್ ಹೆಲ್ಪ್ ಲೈನ್ ಅಂತ ಹೇಳ್ತೇವೆ, ಅಂದರೆ 24 ಗಂಟೆ 24x7 ಕಾರ್ಯಕ್ರಮ ಮಾಡ್ತಾ ಉಂಟು. ಅದು 2 ಅಲ್ಲಿ ಇದ್ರೆ ಅದನ್ನು ಆಪರೇಟ್ ಮಾಡೋದು ನಾವೀಗ ಮುಡಿಪಿನಿಂದ ಹೆಚ್ಚಿನ ಕಾರ್ಯಕ್ರಮ. ಈಗ ನಾವೆಲ್ಲ ನಮ್ಮ ಯೋಜನಾ ಕಚೇರಿ ಮತ್ತು ತರಬೇತಿ ಸೆಂಟರ್ ಮುಡಿಪಿನಲ್ಲಿ ಇದೆ. ಸೊ ಅಲ್ಲಿಂದ ನಾವು ಆಪರೇಟ್ ಮಾಡ್ತಾ ಇರೋದು ಕಾರ್ಯಕ್ರಮಗಳು. ಅದರ ಜೊತೆಗೆ ಈಗಲೇ ಶಿನ ಶೆಟ್ಟಿ ಹೇಳಿದಂಥ ಬೇರೆ ಬೇರೆ ಕಾರ್ಯಕ್ರಮಗಳು, ನಮ್ಮ ಇಂದಿನ ಸಾಕ್ಷರತೆಯ ಸಂಬಂಧ ಅನುಸರಿಕ ಕಾರ್ಯಕ್ರಮ, ಮತ್ತು ಇತ್ತೀಚಿನ ಈಗ ಜಲ ಸಾಕ್ಷರತೆ ಮತ್ತು ಈ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಕಾರ್ಯಕ್ರಮಗಳು, ಮತ್ತು ಮಹಿಳಾ ದೌರ್ಜನ್ಯ ತಡೆ ಅಭಿಯಾನ, ಮತ್ತು ವಿಶೇಷವಾಗಿ ಆಯುರ್ಗ್ರಾಮ. ಈ ಗ್ರಾಮದಲ್ಲಿ ನಮ್ಮ ಭಾರತೀಯ ವೈದ್ಯ ಪದ್ಧತಿಗಳನ್ನು ಟ್ರೆಡಿಷನಲ್ ಪದ್ಧತಿ ಅದನ್ನು ಹೆಚ್ಚು ಮಾಡಲಿಕ್ಕಾಗಿ ಆಯುರ್ ಮಾದರಿ ಆಯುಷ್ ಗ್ರಾಮವಾಗಿ ಒಂದು ಪರಿವರ್ತನೆ ಮಾಡುವಂಥ ಕಾರ್ಯಕ್ರಮ, ಅಂಥದ್ದೆಲ್ಲ ಕಾರ್ಯಕ್ರಮ ನಡೀತಾ ಉಂಟು. ಈಗ ಸಾಮಾನ್ಯವಾಗಿ ಊರಿನವರ ಬೆಂಬಲ ಎಲ್ಲ ಹೇಗಿದೆ ಇದಕ್ಕೆ? ಊರಿನ ಬೆಂಬಲ ಒಳ್ಳೆಯದಾಗಿ ಇದೆ. ನಮ್ಮ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡುವಂಥದ್ದು ಅಂದರೆ ಜನಸಹಭಾಗಿತ್ವದಲ್ಲಿ. ನಮ್ಮದೊಂದು ಯಾವಾಗಲೂ ಹೇಳೋದುಂಟು, ಎನಿ ಡೆವಲಪ್ಮೆಂಟ್ ವಿದೌಟ್ ದ ಪಾರ್ಟಿಸಿಪೇಷನ್ ಆಫ್ ದ ಪೀಪಲ್ ಇಟ್ಸ್ ನಾಟ್ ರಿಯಲ್ ಡೆವಲಪ್ಮೆಂಟ್ ಅಂತ. ಸೊ ಹಾಗೆ ನಾವು ಏನೇ ಕಾರ್ಯಕ್ರಮ ಮಾಡಿದರೂ ಸ್ಥಳೀಯರ ಒಂದು ಕೇಳಿಕೊಂಡು ಅವರ ಹತ್ರ ಅವರ ಒಂದು ಇದರ ಪ್ರಕಾರನೇ ನಾವು ಪ್ಲಾನ್ ಮಾಡಿ ಮಾಡ್ತಾ ಇರೋದು. ಹಾಗೆ ಅದಕ್ಕೆ ಒಂದಂದರೆ ಈಗ ಜನಜೀವನ ಬಾಳೆಪುಣಿ ಅಂತ ಹೇಳಿದ್ರು ನಮಗೆ ಬೆಂಬಲ ಸಂಸ್ಥೆ ಅದು. ಅಲ್ಲಿ ಎಲ್ಲ ಕ್ಷೇತ್ರದ ಜನರು, ಉದ್ಯಮಿಗಳು, ಶಿಕ್ಷಕರು, ಅಧಿಕಾರಿಗಳು ಸೇರಿದಂತೆ ಜನಜೀವನ ಬಾಳೆಪುಣಿ ಅಂತ ಇದೆ. ಆ ತಂಡ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಬರ್ತದೆ. ಮತ್ತು ಗ್ರಾಮ ಪಂಚಾಯಿತಿಗಳು, ನಮ್ಮ ಎಲ್ಲ ಕೆಲಸಗಳು ನಾವು ಗ್ರಾಮ ಪಂಚಾಯತ್ ಅಥವಾ ಪಂಚಾಯತ್ ಸಂಸ್ಥೆಗಳ ಸಹಯೋಗದಲ್ಲೇ ಮಾಡುವಂಥದ್ದು. ಜನಸಂಖ್ಯೆ ಮೊದಲಿಂದಲೂ ಕಾರ್ಯಕ್ರಮವನ್ನು ಬೇರೆಯೇ ಮಾಡೋದಿಲ್ಲ, ಇರುವಂಥ ವ್ಯವಸ್ಥೆಯನ್ನು ಬಳಸಿಕೊಂಡು ಅದೆಲ್ಲ ಡಿಪಾರ್ಟ್ಮೆಂಟ್ಗಳ ಸಹಾಯ ತಗೊಂಡು ಕೆಲಸ ಮಾಡ್ತಾ ಬರೋದು. ಹಾಗಾಗಿ ಉತ್ತಮವಾದ ಪ್ರತಿಕ್ರಿಯೆ ಅಲ್ಲಿದೆ. ಆದ್ದರಿಂದಾಗಿ ನಮಗೆ ಅದು ಮತ್ತೆ ಕೆಲಸ ಮಾಡ್ತಾ ಮುಂದುವರಿಸಿ ಹೋಗಲಿಕ್ಕೆ ಅದೊಂದು ದೊಡ್ಡ. ಈಗ ಶಿನ್ ಶೆಟ್ರೆ, ಮೊದಲು ನೀವು ಹೇಳಿದ್ರಿ 3 ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದಾಗ ಏನು ಮುಖ್ಯ ಕಾರ್ಯಕ್ರಮ ಇತ್ತು? ಸರ್, 3 ಹಿಂದೆ ನಾವು ಪ್ರಾರಂಭ ಮಾಡಿದಾಗ ನಾನೇನು 90 ಅಂದರೆ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣ ಸಾಕ್ಷರತಾ ಅಭಿಯಾನ ಶುರುವಾಯಿತು. ಆ ಮೂಲಕ ಜನರು ಜಾಗೃತರಾಗಿದ್ದರು, ತುಂಬ ಎಲ್ಲ ಕ್ಷೇತ್ರದಲ್ಲಿ ಜನ ಮುಂದೆ ಬಂದಿದ್ದರು. ಆದರೂ ಸಹ ನಮಗೆ ಏನು ಕಂಡು ಬಂದದಂದರೆ ಈ ಮಹಿಳೆಯರ ಮೇಲೆ ಹಿಂಸೆ ಮತ್ತು ದೌರ್ಜನ್ಯಗಳು ನಮ್ಮ ಜಿಲ್ಲೆ ಕಡಿಮೆ ಆಗ್ತಾ ಇಲ್ಲದಿರುವುದು. ಎರಡನೇದು, ಈ ಬಯಲು ಶೌಚಮುಕ್ತ ಈ ಜಿಲ್ಲೆಯಲ್ಲಿ ಬಯಲು ಕಸಾಲಯ ನಿರ್ಮಾಣ ಆಗಿದ್ದು, ಈ ಬಯಲು ಕಸಾಲಯದಿಂದಾಗಿ ತರತರ ರೋಗಗಳು, ತಜ್ಞರು ಹೇಳುವ ಪ್ರಕಾರ ಕಸದಿಂದಾಗಿ ಸುಮಾರು 28 ಕಸ ಕಾಯಿಲೆಗಳು ಬರ್ತವೆ, ಅದು ಕ್ಯಾನ್ಸರ್ ಸೇರಿದಂತೆ ಬರ್ತವೆ. ಈ ಸಮಸ್ಯೆಗಳು ಮತ್ತು ನೀರಿನ ಅಭಾವ, ನೀರಿನ ಕೊರತೆ, ಕುಡಿಯುವ ನೀರಿನ ಸಮಸ್ಯೆ, ಮತ್ತು ವ್ಯಸನ, ಎಲ್ಲ ಥರದ ವ್ಯಸನ, ಡ್ರಗ್ಸ್ ಅಂತ ಹೇಳ್ತೀವಿ, ಈ ವ್ಯಸನಗಳ ಸಮಸ್ಯೆ, ಇದರಿಂದಾಗಿ ಏನಾಯಿತು, ಈ ಕುಟುಂಬ ಸಮುದಾಯದಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ದ್ವೇಷ, ಸಂಘರ್ಷ, ಈ ಥರ ಸಮಸ್ಯೆಗಳಿತ್ತು. ಇದನ್ನೆಲ್ಲ ಮನಗೊಂಡು ನಾವು ಸುಸ್ಥಿರ ಜೀವನೋಪಾಯಕ್ಕೆ ಆದ್ಯತೆ ನೀಡಿ ಈ ಥರದ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಅವರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು, ಆಮೇಲೆ ವೈಯಕ್ತಿಕವಾಗಿ ಸಬಲೀಕರಣ ಆಗಬೇಕು. ಅದಕ್ಕೆ ನಾವು ಮುಖ್ಯವಾಗಿ ಅಲ್ಲಿ ಮಾಡಿರುವುದು ಒಂದು ಸಂಸ್ಕಾರ. ಸಂಸ್ಕಾರ ಅಂದರೆ ಮನಸ್ಸು ಮತ್ತು ಶರೀರಕ್ಕೆ ಸಂಸ್ಕಾರ ಕೊಡಲಿಕ್ಕೆ ನಮಗೆ ಸರಿ ಕಂಡದ್ದು ಯೋಗಾಭ್ಯಾಸ. ಯೋಗಾಭ್ಯಾಸದಿಂದವೇ ಎಲ್ಲ ಕೆಲಸ ಮಾಡುವಂಥದ್ದು, ಮತ್ತು ಸ್ವಚ್ಛತೆಯ ಮೂಲಕ ಸುಸ್ಥಿರ ಅಭಿವೃದ್ಧಿ, ಈ ಥರದ ಒಂದು ಚಿಂತನೆಯಲ್ಲಿ ಕಾರ್ಯಕ್ರಮ ಶುರು ಮಾಡಿತ್ತು. ಸ್ವಲ್ಪ ಅದು ಅದಕ್ಕೆ ಸಮಾಜದ ಅಥವಾ ಸರ್ಕಾರದ ಕಡೆಯಿಂದ ನಿರೀಕ್ಷಿತವಾದ ಬೆಂಬಲ ತಗೊಳ್ಳಿಕ್ಕೆ ನಾವು ತುಂಬ ಪ್ರಯತ್ನ ಮಾಡ್ತಿದ್ದೇವೆ. ನಮಗೆ ವಿಶ್ವಾಸ ಇತ್ತು ಇವತ್ತಲ್ಲ ನಾಳೆ ನಮ್ಮ ಜಿಲ್ಲೆ ಅಥವಾ ನಮ್ಮ ಮುಡಿಪು ಪ್ರದೇಶ ಕಸಮುಕ್ತ ಗ್ರಾಮ ಅಥವಾ ಕಸಮುಕ್ತ ತಾಲೂಕು ಜಿಲ್ಲೆ ಆಗಬೇಕು, ಕ್ಯಾನ್ಸರ್ ಮುಕ್ತ ತಾಲೂಕು ಜಿಲ್ಲೆ ಆಗಬೇಕು, ಮತ್ತು ಮಹಿಳೆಯರು ದೌರ್ಜನ್ಯ ಮುಕ್ತರಾಗಿ ಬದುಕಬೇಕು, ಪ್ರತಿ ಮನೆ ವ್ಯಸನ ಮುಕ್ತವಾಗಿ ಇರಬೇಕು, ಇಡೀ ಗ್ರಾಮ ವ್ಯಸನ ಮುಕ್ತ ಆಗಬೇಕು. ಎಲ್ಲ ವ್ಯಸನಗಳು ಮತ್ತು ಇಂಥ ಆರೋಗ್ಯ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಳದಿದ್ದರೆ ಸುಸ್ಥಿರ ಅಭಿವೃದ್ಧಿ ಸಾಧ್ಯತೆ ಬಹಳ ಕಷ್ಟ ಸಾಧ್ಯ. ಈಗ ಕಸಮುಕ್ತ ಅಂತ ಹೇಳುವಾಗ ಕಸ ಅನ್ನುವಂಥದ್ದು ಈಗ ವ್ಯಾಪಕವಾಗಿರುವಂಥದ್ದು, ಇಡೀ ಬಯಲು ಕಸ ಅಂತ ಹೇಳಿ, ಅದನ್ನು ಕಸ ಮುಕ್ತ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಏನು ಕಾರ್ಯಕ್ರಮಗಳು ಮಾಡಿದ್ರಿ? ಕಸ ಮುಕ್ತ ಮಾಡಲಿಕ್ಕೆ ಈಗ ನಾವು ಕಂಡುಕೊಂಡದ್ದು, ಮೊದಲು ಕಸ ಹೆಕ್ಕುವ ಕೆಲಸ ಹೆಚ್ಚು ಮಾಡ್ತಾ ಇತ್ತು, ಹೇಳ್ತಾ ಇತ್ತು, ಆದರೆ ಈಗ ಹೇಳುವುದರಿಂದ ತುಂಬ ಪ್ರಯೋಜನ ಆಗಲ್ಲ ಅಂತ ಅನಿಸುತ್ತೆ ನಮಗೆ. ಅದಕ್ಕೆ ನಾವು ಈಗ ಬಹಳ ಮುಖ್ಯವಾಗಿ ಜನರ ಒಂದು ಮನೋಸ್ಥಿತಿ ಬದಲಾಯಿಸುವಂಥದ್ದು, ಒಂದು ಮಾನಸಿಕವಾಗಿ ಇದಕ್ಕೆ ಸಿದ್ಧ ಮಾಡುವಂಥದ್ದು, ಮನಸ್ಸನ್ನು ಸ್ವಚ್ಛ ಮಾಡುವಂಥದ್ದು. ಮನಸ್ಸು ಸ್ವಚ್ಛ ಆದರೆ ಮನೆ ಸ್ವಚ್ಛ ಆಗುತ್ತೆ ಹೇಳಿದ ಹಾಗೆ. ಈ ನಿಟ್ಟಿನಲ್ಲಿ ಮನ ಸ್ವಚ್ಛ ಮಾಡಿ ಮನೋಸ್ಥಿತಿ ಬದಲಾಯಿಸಿ ಪ್ರತಿ ಮನೆ ಮಂದಿ ಅವರ ಮನೆಯಲ್ಲಿ ಸೃಷ್ಟಿಯಾಗಿರುವ ಕಸವನ್ನು ಮೂರು ಭಾಗ ಮಾಡಿ, ಅಂದರೆ ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ, ಈ ಕಸವನ್ನು ವಿಂಗಡಿಸುವ ರೀತಿಯಲ್ಲಿ ನಾವು ಪ್ರೇರಣೆ ಕೊಡುವಂಥದ್ದು, ಮಾಹಿತಿ ಕೊಡುವಂಥದ್ದು, ಅವನ್ನು ಸಿದ್ಧ ಮಾಡುವಂಥದ್ದು. ಈ ಮನೆ ಮಟ್ಟದಲ್ಲಿ ಮೂರು ಕಸ ವಿಂಗಡಣೆ ಆದರೆ ಒಂದು ದೊಡ್ಡ ಕೆಲಸ ಮುಗಿಯಿತು. ಹಸಿ ಕಸವನ್ನು ನಾವು ಒಂದು ಏನೋ ಒಂದು ಗೊಬ್ಬರ ಮಾಡಲಿಕ್ಕೆ ಚಿಕ್ಕ ವ್ಯವಸ್ಥೆ, ಅದು ಪಿಟ್ಟು, ತೊಟ್ಟಿ, ಪೈಪು, ತರತರದ ವಿಧಾನದಲ್ಲಿ ಅದು ಗೊಬ್ಬರ ಮಾಡಬಹುದು. ಅದು ನಾವು ಅಕ್ಕಿಯನ್ನು ಅನ್ನ ಮಾಡಿದ ಹಾಗೆ ಹಸಿ ಕಸವನ್ನು ಗೊಬ್ಬರ ಮಾಡುವುದು. ಅದು ಗೊಬ್ಬರ ಅಂದರೆ ಅದು ಬಹಳ ಪೌಷ್ಟಿಕಯುತವಾದ ಗೊಬ್ಬರ ಗಿಡಗಳಿಗೆ ನೇರವಾಗಿ ತಗೊಳ್ಳುತ್ತದೆ. ಹಸಿ ಕಸ ಗೊಬ್ಬರಾಗಿ ಪರಿವರ್ತನೆ ಆಗಬೇಕು. ಆಮೇಲೆ ಒಣಕಸವನ್ನು ಹಣಕಸವನ್ನಾಗಿ ಪರಿವರ್ತನೆ ಮಾಡುವುದು. ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಅದು ಸ್ವಚ್ಛವಾಗಿ ಒಣ ರೀತಿಯಲ್ಲಿ ಪ್ರತ್ಯೇಕವಾಗಿ ಅದನ್ನು ಸಂಗ್ರಹಿಸಿದರೆ ಅದು ಹಣಕಸ ಆಗ್ತದೆ. ಎಲ್ಲ ರೀತಿಯ ಪ್ಲಾಸ್ಟಿಕ್ ಹಣಕಸ ಆಗ್ತದೆ, ಅದು ರೀಸೈಕಲ್ ಮರುಬಳಕೆಗೆ ಅದು ರೆಡಿ ಆಗ್ತದೆ, ಅದನ್ನು ಹಣಕಸ ಅಂತ ನಾವು ಹೇಳುವುದು. ಮೂರನೆಯದು ಅಪಾಯಕಾರಿ ಕಸ. ಅಪಾಯಕಾರಿ ಕಸದಲ್ಲಿ ಅದು ಪುಡಿಯಾದ ಗ್ಲಾಸ್ ಇರ್ಬೋದು, ಮೆಡಿಕಲ್ ವೇಸ್ಟ್ ಇರ್ಬೋದು, ಬಹಳ ಮುಖ್ಯವಾಗಿ ಡೈಪರ್ಸ್, ಪ್ಯಾಡ್ ಪ್ಯಾಂಪರ್ಸ್ ಹೇಳ್ತೇವೆ. ಈಗ ನಮ್ಮ ಅಪಾಯಕಾರಿ ಕಸದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಗುವಂಥದ್ದು ಡೈಪರ್ಸ್ ಮತ್ತು ಪ್ಯಾಡ್ ಪ್ಯಾಂಪರ್ಸ್. ನಮ್ಮದು ಬಯಲು ಶೌಚಮುಕ್ತ ಜಿಲ್ಲೆ ಅಂತ ಘೋಷಣೆ ಪಟ್ಟಂಥ ಈ ಪ್ರದೇಶ ಅಥವಾ ಈ ಗ್ರಾಮ ಜಿಲ್ಲೆಯಲ್ಲಿ ಇವತ್ತು ಪರೋಕ್ಷವಾಗಿ ಬಯಲು ಶೌಚ ಮತ್ತೆ ಬಂದಿದೆ, ಪ್ಯಾಡ್ ಪ್ಯಾಂಪರ್ಸ್ ಡೈಪರ್ಸ್ ಮೂಲಕ ಮತ್ತೆ ಬಂದಿದೆ. ಈ ಪ್ಯಾಡ್ ಪ್ಯಾಂಪರ್ಸ್ ಡೈಪರ್ಸನ್ನು ಕೂಡ ಹೇಗೆ ಮನೆ ಮಟ್ಟದಲ್ಲಿ ಇತ್ಯರ್ಥ ಮಾಡಬಹುದು ಅದರ ಬಗ್ಗೆ ತುಂಬ ಜಾಗೃತಿ ಕಾರ್ಯ ಶುರು ಮಾಡಿದ್ದೇವೆ. ಆ ಡೈಪರ್ಸ್ ಅಥವಾ ಪ್ಯಾಡ್ ಪ್ಯಾಂಪರ್ಸ್ ಅನ್ನು ವೇಸ್ಟ್ ಅನ್ನು ಪ್ರತ್ಯೇಕಿಸಿ ಅದನ್ನು ಟಾಯ್ಲೆಟ್ ಬೇಸಿನಿಗೆ ಹಾಕುವುದು, ಅದರಲ್ಲಿರುವ ಪ್ಲಾಸ್ಟಿಕನ್ನು ಪ್ರತ್ಯೇಕಿಸಿ ತೊಳೆದು ಒಣಗಿಸಿ ಇಡುವಂಥದ್ದು, ಇದು ಒಂದು ವಿಧಾನ. ಎರಡನೆಯದ್ದು ಕಾಂಪೋಸ್ಟಿಂಗ್ ಮೆಥಡಲ್ಲೇ ಡೈಪರ್ಸ್ ಮತ್ತು ಪ್ಯಾಡ್ ಪ್ಯಾಂಪರ್ಸ್ ಅನ್ನು ಇತ್ಯರ್ಥ ಮಾಡುವುದು. ಅದು ಎರಡು ಚಿಕ್ಕ ಪಿಟ್ಟು ಅಥವಾ ಎರಡು ಪೈಪು ಇಟ್ಟುಕೊಂಡು ಆ ಡೈಪರ್ಸ್ ಪ್ಯಾಡ್ ಪ್ಯಾಂಪರ್ಸ್ನ ಪಿಟ್ಟು ಅಥವಾ ಪೈಪಿಗೆ ಹಾಕುವುದು, ಸ್ವಲ್ಪ ಕಲ್ಲುಪ್ಪು ಹಾಕಿ ಮುಚ್ಚಿಬಿಟ್ರೆ ಮುಚ್ಚಿಬಿಡ್ತಾ ಬರೋದು. ಒಂದು ಪೈಪ್ ಅಥವಾ ಪಿಟ್ಟು ಫುಲ್ ಆದ ಕೂಡಲೇ ಇನ್ನೊಂದಕ್ಕೆ ಹೋಗೋದು. ಇನ್ನೊಂದು ಫುಲ್ ಆಗುವಾಗ ಮೊದಲನೇದು ಇರುವಂಥ ಪಿಟ್ಟಲ್ಲಿರುವಂಥ ಇದೆಲ್ಲ ಅದು ಕರಗಿ ಕಂಪೋಸ್ಟ್ ಆಗಿ ಪರಿವರ್ತನೆ ಆಗ್ತದೆ. ಈ ಥರ ಹಸಿಕಸ ಗೊಬ್ಬರ, ಒಣಕಸ, ಹಣಕಸ, ಪ್ಯಾಡ್ ಪ್ಯಾಂಪರ್ಸನ್ನು ವೈಜ್ಞಾನಿಕವಾಗಿ ಇತ್ಯರ್ಥ ಮಾಡುವ ಮೂಲಕ ಎಲ್ಲ ಕಸವನ್ನು ಅದು ರಸ ಮಾಡುವಂಥದ್ದು. ಈಗ ಕಸವನ್ನು ವಿಷ ಮಾಡುವುದು, ಕಸವನ್ನು ರಸ ಮಾಡುವಂಥ ಒಂದು ಕಾರ್ಯದಲ್ಲಿ ನಾವು ಮನೆ ಮಟ್ಟದಲ್ಲಿ ಶಾಲಾ ಮಟ್ಟದಲ್ಲಿ ಈಗ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಈಗ ಬಿಡಿಸುವಂಥದ್ದು ಒಂದು ವಿಷಯ ಆಯಿತು, ಬಿಡಿಸಿದ ಮೇಲೆ ಅದನ್ನು ಎಲ್ಲಿಗೆ ಅಂತ ಅನ್ನುವಂಥ ಪ್ರಶ್ನೆ ಉಂಟು. ಈಗ ನೀವು ಹಸಿ ಕಸವನ್ನು ಮನೆಯಲ್ಲೇ ವಿಲೇವಾರಿ ಮಾಡ್ಬೋದು, ಈ ಒಣಕಸವನ್ನು ತಗೊಂಡು ಹೋಗುವುದು ಯಾರು, ಎಲ್ಲಿಗೆ ಅನ್ನುವಂಥ ಪ್ರಶ್ನೆ ಹೇಗೆ ಸರ್? ಆ್ಯಕ್ಚುಲಿ ಈ ಒಣಕಸ ಸರ್, ಒಣ ಕಸ ಅಂತ ಇಲ್ಲ, ನಮ್ಮ ಸಮಸ್ಯೆ ಏನಂದರೆ ನಾವು ಕಸ ಅಂತ ತಿಳ್ಕೊಂಡಿದ್ದೆ. ಭಾಳಷ್ಟು ಕಸದಲ್ಲಿ ಅವರು ಶಿವನಶೆಟ್ಟಿ ಹೇಳಿದಾಗೆ ಈ ಕೆಲವು ಸ್ಯಾನಿಟರಿ ಪ್ಯಾಡ್ಸ್ ಮತ್ತು ಪ್ಯಾಂಪರ್ಸನ್ನು ಬಿಟ್ಟರೆ ಬಾಕಿದ ಹೆಚ್ಚಿನದು ಮರುಬಳಕೆಗೆ ಮತ್ತು ಅದರಲ್ಲಿ ಉಪಯೋಗ ಇದೆ. ಎಲ್ಲ ಕಸದ ನಾವು ಕಸದಿಂದ ರಸ ಅಂತ ಹೇಳ್ತೇವೆ. ಅದಕ್ಕೆ ಭಾಳಷ್ಟನ್ನು ಸ್ಥಳೀಯವಾಗಿ ಮನೆಯವರೇ ಪ್ರಯತ್ನ ಮಾಡಿದರೆ ಅವ್ರ ಗುಜ್ಜರಿಗಳಿ ಅಂಗಡಿಗಳಲ್ಲಿ ಸ್ಕ್ರ್ಯಾಪ್ ಶಾಪ್ಸ್ ಇರ್ತದೆ, ಅಲ್ಲಿ ಕೊಟ್ಟು ಮಾಡ್ಬೋದು. ಇಲ್ಲದಿದ್ದರೆ ಅಂಥ ಕಸವನ್ನು ಪಂಚಾಯಿತಿ ತೆಗೆದುಕೊಂಡು ಪಂಚಾಯತಿ ಸೂಕ್ತ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆನ ಈಗ ಉಂಟು ಎಲ್ಲ ಪಂಚಾಯಿತಿಗಳಲ್ಲಿ. ಅಂದರೆ ಅದು ಒಣ ಕಸಗಳನ್ನೆಲ್ಲ ತಗೊಂಡು ಅವರು ಮತ್ತೆ ಒಂದು ಕ್ಲಾಸಿಫೈ ಮಾಡೋದು ಅಥವಾ ಈಗ ಬೇರೆ ಬೇರೆ ಯೂನಿಟ್ಗಳಿದೆ MRF ಅಂತೆಲ್ಲ ಅಂತ ಇದಕ್ಕೆ ಕಳಿಸಿಕೊಂಡು ಅದನ್ನು ಮಾಡಲಿಕ್ಕೆಲ್ಲ ಅವಕಾಶಗಳುಂಟು. ಒಂದಂದರೆ ಇಲ್ಲಿ ಬೇಸಿಕ್ ಬೇಕಾಗಿರೋದು ಈಗ ಶಿವನ ಶೆಟ್ಟಿ ಹೇಳಿದಾಗೆ, ಎರಡು ನಮಗೆ ದೊಡ್ಡ ಸವಾಲು ಏನಂದರೆ, ಒಂದು ಈ ಕಸ ನಾವು ಜೀರೋ ಕಸ ಮಾಡಬೇಕಾದ್ರೆ, ಜೀರೋ ವೇಸ್ಟ್ ಮಾಡಬೇಕಾದ್ರೆ ಎರಡು ಭಾಳ ಮುಖ್ಯ ಆಗ್ತದೆ. ಒಂದು ನಮ್ಮ ಕಸ ನಮ್ಮ ಹೊಣೆ ಅಂತೇಳಿ ಎಲ್ಲ ಜನರಿಗೆ ಮನವರಿಕೆ ಆಗಬೇಕು. ಈಗ ಸಮಸ್ಯೆ ಇರೋದಾದ್ದರಿಂದಾಗಿ ಈ ನಮ್ಮ ಕಸ ನಮ್ಮ ಹೊಣೆ ಅಂತ ಅದು ವ್ಯಕ್ತಿಗೆ ಆಗಬೇಕು, ಯಾರು ಕಸ ಸೃಷ್ಟಿ ಮಾಡ್ತಾರೆ ಅದು ಆಗಬೇಕು. ಇದು ಬಹುತೇಕ ಕಡಿಮೆ ಇದೆ. ಇದನ್ನು ಈಗ ಮಾಡುವಂತ ಕೆಲಸ ಹೆಚ್ಚು ನಾವು ಪ್ರಯತ್ನ ಮಾಡ್ತಾ ಇರೋದು ಆ ಜನರಿಗೆ. ಯಾರಿಗೂ ನಮ್ಮ ಕಸ ನಮ್ಮ ಹೊಣೆ ಅಂತ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಆದಷ್ಟು ಕಸವನ್ನು ಕಡಿಮೆ ಮಾಡುವ ಪ್ರಯತ್ನಗಳಾಗಬೇಕು. ಇದು ಏನಾಗ್ತದೆ, ಈಗ ಎಲ್ಲದಕ್ಕೂ ನಮಗೆ ಏನಂದ್ರೆ ಸಮಸ್ಯೆ, ಈ ಕಸವನ್ನು ನಾವು ಸೃಷ್ಟಿ ಮಾಡೋದು ಕಡಿಮೆ ಮಾಡ್ತಾ ಹೋಗೋದು ಕೂಡ ಬಹಳ ಮುಖ್ಯ. ನಮಗೆ ಜೀರೋ ವೇಸ್ಟ್ಗೆ ತರಬೇಕಾದ್ರೆ ಅದು ಬಹಳ ಮುಖ್ಯ ಇರ್ತದೆ. ಈಗ ಉದಾಹರಣೆಗೆ ನಾವು ಹಿಂದೆ ಎಲ್ಲ ಈಗ ನಾವು ಪ್ಲೇಟ್ ಕಪ್ಗಳನ್ನು ಬಳಸುವುದಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ. ನಾವು ಯಾಕೆ, ಅದು ನಮಗೆ ಉದಾಸೀನ ನಮ್ಮ ಕೆಲಸದಿಂದಾಗಿ, ತೊಳಿಬೇಕಾದ ದೃಷ್ಟಿಯಿಂದ ಇದಕ್ಕೆ ಬಂದಿದ್ದೇವೆ. ಇದರಲ್ಲಿ ಕಸ ಸೃಷ್ಟಿ ಆಗ್ತಾ ಹೋಗ್ತದೆ. ಸೊ ಇದನ್ನು ಅವಾಯ್ಡ್ ಮಾಡೋದು ಕೂಡ ಬಹಳ ಮುಖ್ಯ ಇರ್ತದೆ. ಸೊ ಇಂಥ ಕಸವನ್ನು ಕಡಿಮೆ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದೆ. ಸೊ ಇದರ ಬಗ್ಗೆ ಕೂಡ ವ್ಯಾಪಕವಾದ ಜಾಗೃತಿ ಮಾಡಿ ಜನರಿಗೆ ಇನ್ನೂ ಅದು ಬರಬೇಕು. ಸೊ ಈ ತರ ಆದ್ರೆ ಕಸ ಅಂತ ಹೇಳಿದ್ರೆ ಇಲ್ಲ, ಕಸವನ್ನು ಇಲ್ಲ, ಜೀರೋ ಕಸ ಮಾಡ್ಬೇಕಾದ್ರೆ ಈ ಎರಡು ಬಹಳ ಮುಖ್ಯ ಇದೆ. ಮತ್ತೊಂದು ಇನ್ನೊಂದು ಎನ್ಫೋರ್ಸ್ ಮಾಡುದು ನಮ್ಮ ಆಕ್ಟ್ಗಳು, ಜನರಿಗೆ ಸ್ವಲ್ಪ ಮಾಡದೇ ಇರೋರಿಗೆ ಮಾಡುವಂಥದ್ದು ಆಗ್ಬೇಕು. ಹಾಗಾಗಿ ಒಣಕಸ ಕರೆಕ್ಟ್ ಆಗಿ ಡಿವೈಡ್ ಆದ್ರೆ, ನೀವು ಹೇಳಿದ ಹಾಗೆ ಒಣಕಸ ಸಿಕ್ಕಾದ್ರೆ ಒಣಕಸವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ, ಇದು ಆಗುದುತ್ತಾ ಇಲ್ಲ. ಇದು ಸಮಸ್ಯೆ ಇದೆ ನಮ್ಮ ಜನರಿಗೆ, ಈ ಭಾವನೆ ಇರುವುದರಿಂದ, ಕಸದ ಬಗ್ಗೆ ಕಲ್ಪನೆ ಇರುವುದರಿಂದ ಅದು ಡಿವೈಡ್ ಮಾಡಿ ಕೊಡುವುದಿಲ್ಲ. ಆ ದೃಷ್ಟಿಯಿಂದ ಸ್ವಲ್ಪ ನಮಗೀಗ ಸಮಸ್ಯೆ ಆಗ್ತಾ ಇರೋದು ಅದು. ಈಗ ಕಸದ ವಿಲೇವಾರಿಯ ಪ್ರಶ್ನೆ ಒಂದು ಮೊದಲಿಗೆ ತಗೊಂಡದ್ದು. ಆಮೇಲೆ ನೀವು ಹೇಳಿದ್ರಿ ಜೀವನ ಶೈಲಿಯಲ್ಲಿ ಒಂದು ವ್ಯತ್ಯಾಸ ಬರಬೇಕು ಅನ್ನುವ, ಅದಕ್ಕಾಗಿ ನೀವು ಹೇಳಿದ್ರಿ ಯೋಗ ಇಂಥದ್ದನ್ನೆಲ್ಲ ಮಾಡಿಸ್ತೇವೆ ಅಂತ. ಏನೇನೆಲ್ಲ ಜೀವನ ಶೈಲಿಯಲ್ಲಿ ಬದಲಾವಣೆ ಅಥವಾ ಇಂಪ್ರೂವ್ಮೆಂಟನ್ನು ಮಾಡುವ ಪ್ರಯತ್ನಗಳನ್ನು ಮಾಡಿದ್ದೀರಿ ಸರ್? ಒಂದು ನಮಗೆ ದೊಡ್ಡ ಸಮಸ್ಯೆ ಕಂಡಿರುವಂಥದ್ದು ಈಗ ಈ ಸ್ಯಾನಿಟರಿ ವೇಸ್ಟ್, ಪ್ಯಾಡ್ ಪ್ಯಾಂಪರ್ಸ್ ಡೈಪರ್ಸ್ ಹೇಳಿದ್ದೇನೆ, ಅದನ್ನು ನಾವು ಇದು ಮಾಡಲಿಕ್ಕೆ ನಾವು ಮನೆ ಮಟ್ಟದಲ್ಲಿ ಮಹಿಳೆಯರಿಗೆ ಒಂದು ಜಾಗೃತಿ ಕೊಡುವಂಥದ್ದು. ಅದೇನೆಂದರೆ ಈ ಪ್ಯಾಡ್ ಪ್ಯಾಂಪರ್ಸ್ ಏನೊಂದು ಕಂಪನಿ ಕಡೆಯಿಂದ ಬರೋ ಪ್ಯಾಡ್ ಪ್ಯಾಂಪರ್ಸ್ ಬಳಕೆಯನ್ನು ಕಡಿಮೆ ಮಾಡೋದು, ಪರಿಸರ ಸ್ನೇಹಿಯಾದ ಬಟ್ಟೆ ಪ್ಯಾಂಪರ್ಸ್ಗಳು ಆ ಥರದ್ದು ರೀಯೂಸ್ ಮಾಡುವಂಥದ್ದು, ಮರುಬಳಕೆ ಮಾಡುವಂಥದ್ದು ಬಂದಿದೆ, ಅದಕ್ಕೆ ಉತ್ತೇಜನ ಕೊಡುವಂಥದ್ದು ಒಂದು. ಎರಡನೇದ್ದು ಈಗ ಮುಟ್ಟಿನ ಕಪ್ ಅಂತೊಂದು ಬಂದಿದೆ. ಮುಟ್ಟಿನ ಕಂಪರ್ ಒಂದು ಸಲ ನಾವು ಖರೀದಿ ಮಾಡಿದರೆ ಒಂದು 700-800 ರೂಪಾಯಿಗೆ ಒಳ್ಳೆಯದು ಗುಣಮಟ್ಟದ ಮುಟ್ಟಿನ ಕಪ್ ಖರೀದಿ ಮಾಡಿದರೆ 8-10 ವರ್ಷದ ಮತ್ತೆ ಮತ್ತೆ ಬಳಕೆ ಮಾಡಲಿಕ್ಕೆ ಆಗ್ತದೆ. ಮುಟ್ಟಿನ ಕಪ್ಪನ್ನು ಬಳಕೆ ಮಾಡೋ ಬಗ್ಗೆಯೂ ನಮಗೆ ಜಾಗೃತಿ ಕೊಡುವಂಥದ್ದು. ಮೂರನೆಯದು ಈ ಕಸದಿಂದ ಆಗುವಂಥ ಅಪಾಯ ಏನು ಅದನ್ನು ಜನರಿಗೆ ಮನದಟ್ಟು ಮಾಡುವಂಥದ್ದು, ಮತ್ತು ಹೇಗೆ ಸುಲಭವಾಗಿ ಸರಳವಾಗಿ ಮನೆ ಮಟ್ಟದಲ್ಲಿ ಅದನ್ನು ನಿರ್ವಹಿಸುವ ಉಪಾಯ ಯಾವುದು, ಇದು ಹೇಳಿಕೊಡೋದು. ಕಸದ ಅಪಾಯ ನಿರ್ವಹಣೆ ಉಪಾಯ ಎರಡನ್ನೂ ನಾವು ಹೇಳಿಕೊಟ್ಟಾಗ ಅದನ್ನು ಅವರು ಮಾಡಲಿಕ್ಕೆ ಹೋಗ್ತಾರೆ. ಯಾಕೆಂದರೆ ಈಗ ನಾನು ಈಗಾಗಲೇ ಹೇಳಿದಾಗೆ ಕಸದಿಂದ ಬರುವ ಕಾಯಿಲೆಗಳ ಬಗ್ಗೆ ಹೇಳುವುದು, ಕಸ ಮತ್ತು ಕ್ಯಾನ್ಸರ್ಗಿರುವ ಸಂಬಂಧದ ಬಗ್ಗೆ ಹೇಳುವುದು, ಹೇಗೆ ನೀವು ಕಸದ ಅವೈಜ್ಞಾನಿಕ ನಿರ್ವಹಣೆಯಿಂದಾಗಿ ಹೇಗೆ ನಮ್ಮದು ಎಲ್ಲ ಪಂಚಭೂತ ಅಂತ ಹೇಳ್ತೇವೆ ಪಂಚಭೂತಗಳು ಮಾಲಿನ್ಯ ಆಗಿ ಅದರಿಂದ ಆಗುವಂಥ ಅಪಾಯದ ಬಗ್ಗೆ ಹೇಳಿದಾಗ ಮಹಿಳೆಯರು ಮಕ್ಕಳು ಎಲ್ಲರೂ ಸ್ವಲ್ಪ ಅವರ ಮನಸ್ಸನ್ನು ಬದಲಾಯಿಸಿಕೊಂಡು ಕೆಲಸಕ್ಕೆ ತೊಡಗುವ ಮಟ್ಟಕ್ಕೆ ಬಂದಿದ್ದಾರೆ. ಇದರಲ್ಲಿ ನಾವು ಬಹಳ ಮುಖ್ಯವಾಗಿ ಜಾಗೃತಿ ಗೀತೆಗಳಿರ್ಬೋದು ಅಥವಾ ಚಿಕ್ಕ ಪುಟ್ಟ ಕಿರು ನಾಟಕಗಳಿರ್ಬೋದು ಅಥವಾ ಜಾಗೃತಿ ಘೋಷಣೆಗಳಿರ್ಬೋದು, ಬಹಳ ಮುಖ್ಯವಾಗಿ ಮಹಿಳೆಯರಲ್ಲೆಂದು ತರಬೇತಿ ಕೇಂದ್ರದಲ್ಲಿ ನಾವು ಮಾಡುವಂಥದ್ದು ಯೋಗಾಭ್ಯಾಸ ಇರ್ಬೋದು. ಈ ಯೋಗಾಭ್ಯಾಸ ಸ್ವಲ್ಪ ಪರಿಣಾಮ ಬೀರಿದೆ, ನಮ್ಮ ಯುವ ಜನರಲ್ಲಿ ಪರಿಣಾಮ ಬೀರಿದೆ. ಯಾಕೆಂದರೆ ಅದು ಆಂತರಿಕ ಮತ್ತು ಬಾಹ್ಯವಾಗಿ ಒಂದು ರೀತಿಯ ಪರಿವರ್ತನೆ ತಂದಿದೆ. ಆಂತರಿಕ ಶುದ್ಧತೆಯನ್ನು ತರಲಿಕ್ಕೆ ಸುಲಭ ಸಾಧ್ಯ ಆಗಿದೆ. ಒಟ್ಟಾರೆಯಾಗಿ ಇವತ್ತು ಆಂತರಿಕ ಶುದ್ಧತೆ ಇರಬೇಕು. ಆಂತರಿಕ ಶುದ್ಧತೆ ಬಂದಾಗ ಬಾಹ್ಯ ಶುದ್ಧತೆ ತನ್ನಿಂತಾನೇ ಬರುತ್ತೆ. ಸಾರ್ವಕಾಲಿಕ ಸತ್ಯವಾದ ವಿಷಯಗಳನ್ನು ನಾವು ಜನರ ಮುಂದೆ ಮಹಿಳೆಯರ ಮುಂದೆ ಮಕ್ಕಳ ಮುಂದೆ ಇಟ್ಟಾಗ ಅದನ್ನು ಸ್ವೀಕಾರ ಮಾಡುತ್ತಾರೆ. ಅದಲ್ಲದೆ ಇವತ್ತು ನಮಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪಂಚಾಯತ್ ಮಟ್ಟದಲ್ಲಿ ಕಸ ನಿರ್ವಹಣೆ ವ್ಯವಸ್ಥೆ ಉಂಟು, ಅದಕ್ಕೆ ವಾಹನ ಉಂಟು, ಅದಕ್ಕೆ ಜನ ಉಂಟು, ಎಲ್ಲವೂ ಉಂಟು. ಈಗ ಆಗಬೇಕಾದೇನು, ಕಾರ್ಯ ಆಗಬೇಕು. ವ್ಯವಸ್ಥೆ ಉಂಟು, ಕಾರ್ಯ ಆಗಬೇಕು. ಅದು ಹೇಗೆ ಕಾರ್ಯ ಆಗಬೇಕು, ಹಾಗೆ ಆಗುವ ಹಾಗೆ ಮಾಡಲಿಕ್ಕೆ ಸಮಾಜ ಮತ್ತು ಸರ್ಕಾರ ಸಂಘ ಸಂಸ್ಥೆಗಳು ಒಗ್ಗೂಡಬೇಕು, ಪರಸ್ಪರ ಒಂದು ಸಹಕಾರ ಸಹಭಾಗಿತ್ವದಲ್ಲಿ ಕೆಲಸ ಮಾಡಬೇಕು. ನೋಡಿ, ವಿಶ್ವಸಂಸ್ಥೆಯ ಒಂದು ಸುಸ್ಥಿರ ಅಭಿವೃದ್ಧಿ ಗೋಲ್ ಉಂಟು 2030. ಅವರದ್ದು ಮುಖ್ಯ 4 ಅಂಶಗಳುಂಟು ಒಂದಕ್ಕೊಂದು ಪೂರಕ. ಯಾವುದದು? ಒಂದು ಸಾಮಾಜಿಕ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ, ಮಾನವ ಅಭಿವೃದ್ಧಿ, ಪರಿಸರ ಸಂರಕ್ಷಣೆ. 4 ಅಂಶಗಳು ಒಂದು ಪೂರಕವಾಗಿರುವುದು. ಪರಿಸರ ಸಂರಕ್ಷಣೆ ಮೊದಲು, ಪರಿಸರ ಸಂರಕ್ಷಣೆ ಕಾರ್ಯಕ್ಕೆ ನಾವು ಒತ್ತು ಕೊಡುವುದುಂಟು, ಮಾನವ ಅಭಿವೃದ್ಧಿಗೆ ಒತ್ತು ಕೊಡುವುದುಂಟು, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ, ಈ 4 ಅಂಶಗಳನ್ನ ಒಟ್ಟು ಮಾಡಿದ್ದೇವೆ. ಜೊತೆಗೆ 17 ಒಂದು ಸ್ಪಷ್ಟವಾದ ಗುರಿಗಳು ಕೊಟ್ಟಿದ್ದಾರೆ ಅವರು. 17 ಗುರಿಗಳಲ್ಲಿ ಮೊದಲನೇದೇ ಬಡತನ ನಿವಾರಣೆ, ಕೊನೆಯದ್ದು ಎಲ್ಲ ಸಮಸ್ಯೆಗಳಿಗೆ ಜನ ಸಹಭಾಗಿತ್ವ. 2 ಕೊಟ್ಟಿ ಜನ ಸಹಭಾಗಿತ್ವದಲ್ಲಿ ಇಡೀ ಒಂದು ಸಮಸ್ತ ಒಂದು ಒಟ್ಟಾಗಿ ಕೆಲಸ ಮಾಡುವಂಥ ಕಾರ್ಯ ನಾವು ಶುರು ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ನಿಧಾನವಾಗಿ ಜನರು ಪರಿವರ್ತನೆ ಆಗುವುದು ಕಂಡು ಬರ್ತಾ ಇದೆ. ನೀವು ಹೇಳಿದ್ರಿ ಕಸ ಅಥವಾ ಕಸದ ಒಂದು ವಿಲೇವಾರಿಯ ತೊಂದರೆಯಿಂದಾಗಿ ಆರೋಗ್ಯ ಸಮಸ್ಯೆಗಳು ಬರ್ತವೆ ಅನ್ನುವಂಥದ್ದು. ಅದರಲ್ಲಿ ಒಂದು ಕ್ಯಾನ್ಸರ್ ಅನ್ನೊಂದು ಶಬ್ದವನ್ನು ಬಳಸಿದ್ದಾರೆ. ಹೌದು, ಕ್ಯಾನ್ಸರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಹೌದು. ಆದರೆ ಅದರ ಬಗ್ಗೆ ಏನು ಕಾರ್ಯಕ್ರಮ ನಿಮ್ಮದು? ಒಂದು ಏನಂದ್ರೆ ಕ್ಯಾನ್ಸರ್ ಬರಲಿಕ್ಕೆ ಒಂದು ಪೊಲ್ಯೂಷನ್ ಮಾಲಿನ್ಯ, ಅದು ವಾಯು ಮಾಲಿನ್ಯ ಇರ್ಬೋದು, ನೀರು ಮಾಲಿನ್ಯ ಇರ್ಬೋದು, ಅಥವಾ ನಾವು ಆಹಾರ ಮಾಲಿನ್ಯ ಇರ್ಬೋದು. ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡುದು ಮತ್ತು ಸುಡುವುದರಿಂದ ಅದರ ವಿಷಗಳು ಹಲವು. ಅದಕ್ಕೆ ಹೇಳ್ತೀವಿ ಡೈಆಕ್ಸಿನ್, ಕಾರ್ಬನ್ ಮೊನಾಕ್ಸೈಡ್, ಕಾರ್ಸೋಜೆನಿಕ್, ಈ ಥರದ್ದು ಒಂದು ವಿಷಾನಿಲ್ಲ ಬರುತ್ತೆ. ಈ ಎಲ್ಲ ಕಾರ್ಸೋಜೆನಿಕ್ ಅನ್ನುವಂಥದ್ದು ಕ್ಯಾನ್ಸರ್ ಕಾರಕ ಒಂದು ವಿಷಾನಿಲ್ಲ. ಇವತ್ತು ಏನಾಗಿದೆ, ಈ ಎಲ್ಲ ಇದೆ, ಈ ಕಸ ಸುಡುವುದು ಬಿಸಾಡುವುದರಿಂದ, ನಾ ಕುಡಿಯುವ ನೀರಿನಲ್ಲಿ, ಉಸಿರಾಡುವ ಗಾಳಿಯಲ್ಲಿ, ತಿನ್ನುವ ಆಹಾರದಲ್ಲಿ ಮೈಕ್ರೋ ಪ್ಲಾಸ್ ಸೇರಿಕೊಂಡಿದೆ. ಆಯಿತಾ, ಇದನ್ನು ನಾವು 100 to 100 ನಿಯಂತ್ರಣ ಮಾಡಿದರೆ, ತಡೆದರೆ, ಕಸವನ್ನು ಬಹಳ ಮುಖ್ಯವಾಗಿ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಿಗೆ ಕ್ಯಾನ್ಸರ್ ತಡೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಕ್ಯಾನ್ಸರ್ ತಡೆಗೆ ಏನು ಅಭಿಯಾನಗಳನ್ನು ಮಾಡ್ತಾ ಇದ್ದೀರಿ ಕೃಷ್ಣಮೂಲ್ಯರೇ? ಕ್ಯಾನ್ಸರ್ ತಡೆ ವಿಶೇಷವಾಗಿ ಸರ್ ನಾವು ಹೇಳಿದಾಗೆ ನಮ್ಮದು ಸ್ವಲ್ಪ ಬೇರೆ ಬೇರೆ ಕಾಲೇಜುಗಳಲ್ಲಿ ನಾವು ಅವರನ್ನು ವೈದ್ಯಕೀಯ ಸಂಸ್ಥೆಯವರನ್ನು ನಾವು ಇನ್ವಾಲ್ವ್ ಮಾಡ್ತಾ ಇದ್ದೇವೆ. ಈಗ ವಿಶೇಷವಾಗಿ ಶಾರದಾ ಆಯುರ್ವೇದಿಕ್ ಕಾಲೇಜ್ ಮತ್ತು ಆಸ್ಪತ್ರೆಯ ಸಹಯೋಗದಲ್ಲಿ ಪ್ರತಿ ತಿಂಗಳು ಒಂದೊಂದು ಆಯುರ್ವೇದ ಕ್ಯಾಂಪ್ ಮಾಡ್ತೇವೆ. ಅಂದರೆ ನಮ್ಮಲ್ಲಿ ಕ್ಯಾನ್ಸರ್ ತಜ್ಞರಿ ಕೂಡ ಮನವರಿಕೆ ಆಗಿದೆ. ಯಾಕೆಂದರೆ ಕ್ಯಾನ್ಸರ್ ಏನು ಮಾಡೋದಾದ್ರೆ ಸ್ವಲ್ಪ ಟ್ರೀಟ್ ಮಾಡಿ ಮತ್ತೆ ಸಂಪೂರ್ಣ ಗುಣಪಡಿಸುವಂಥದ್ದು ತುಂಬ ಕೆಲವು ಕ್ಯಾನ್ಸರ್ಗಳು ಆಗ್ತದೆ, ಹೆಚ್ಚಾಗಿ ಆಗೋದಿಲ್ಲ. ಸೊ ಅದಕ್ಕೆ ಅವರಿಗೆ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಪರ್ಯಾಯ ಔಷಧ ಪದ್ಧತಿ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗಿದೆ. ಈಗ ಅದಕ್ಕೆ ಪೂರಕವಾಗಿ ನಮ್ಮ ಇಲ್ಲಿರುವ ಪದ್ಧತಿಗಳನ್ನು ಪ್ರಮೋಟ್ ಮಾಡಲಿಕ್ಕೆ ನಾವು ಅವರ ಮೂಲಕ ಅವರಿಗೆ ಈ ಪರೀಕ್ಷೆ ಮಾಡೋದು, ಚಿಕಿತ್ಸೆ ಕೊಡಿಸುವುದು ಮತ್ತು ಅದರ ಬಗ್ಗೆ ಜಾಗೃತಿ, ಈಗ ಶ್ರೀನಾಥ್ ಶೆಟ್ಟರ್ ಅದು ಹೇಳಿದ್ದಾರೆ, ನಾವು ಅದನ್ನು ಹೆಚ್ಚು ಸ್ವಲ್ಪ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಪ್ರಿವೆನ್ಷನ್ಗೆ ಅದು ಇಮ್ಯುನಿಟಿ ಬಿಲ್ಡ್ ಮಾಡಲಿಕ್ಕೆ ಬೇಕಾದಂಥ ಅವರ ಜನರಿಗೆ ನಮ್ಮ ಏನು ಔಷಧಿ ಪದ್ಧತಿಗಳು, ಆಹಾರ ಪದ್ಧತಿಗಳಿತ್ತು ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಎಜುಕೇಟ್ ಮಾಡೋದು ಈ ಶಿಬಿರಗಳಲ್ಲಿ. ಅದೀಗ ಪ್ರತಿ ತಿಂಗಳಿನಲ್ಲಿ ಒಂದು ಕ್ಯಾಂಪ್ ಆಗ್ತದೆ ಮತ್ತು ಅದರ ಜೊತೆ ಇಂಥ ಪ್ರೋಗ್ರಾಮ್ ಕೂಡ ಕಂಟಿನ್ಯೂಸ್ ನಡೀತದೆ. ಎಲ್ಲಿ ಅಲ್ಲಯ್ಯ? ಹೌದು, ನಮ್ಮ ವ್ಯಾಪ್ತಿಯಲ್ಲಿ, ಉಳ್ಳಾಲ ಒಂದು 10 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ನಮ್ಮ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಇತ್ತೀಚೆಗೆ ನಾವು ಕಂಡುಕೊಂಡದ್ದು ತುಂಬ ಇಮ್ಯುನಿಸ್ಟ್ ಬೂಸ್ಟರ್ ನಮ್ಮಲ್ಲಿ ಇರುವಂಥ ಔಷಧಿಯ ಗುಣ ಇರುವ ಸಸ್ಯಗಳಿದೆ. ಅದರಲ್ಲಿ ಮುಖ್ಯವಾಗಿ ಸಿಮರೋಬ ಅಥವಾ ಲಕ್ಷ್ಮೀ ತರು ಅಂತ ಹೇಳ್ತೇವೆ. ಈ ಪ್ಲಾಂಟ್ಸನ್ನು ನಾನು ಹೆಚ್ಚು ಅವರಿಗೆ ಸ್ವಲ್ಪ ಎಲ್ಲ ಕಡೆಗಳಲ್ಲಿ ಬೆಳೆಸಿ ಜನರಿಗೆ ಅದರ ಡಿಕಾಕ್ಷನ್ ಮಾಡಿ ಕುಡಿದ್ರೆ ಅದು ಮತ್ತೇನು ಮಾಡೋದಿಲ್ಲ, ನಮ್ಮ ಇರುವ ಸೆಲ್ಲನ್ನು ಇಮ್ಯುನಿಟಿ ಬೂಸ್ಟ್ ಮಾಡ್ತದೆ. ಸೊ ಆ ದಿಸೆಯಲ್ಲಿ ಅದು ಪ್ರಿವೆಂಟ್ ಆಗುವ ಚಾನ್ಸಸ್ ಉಂಟು. ಮತ್ತು ಟ್ಯೂಮರ್ ಎಲ್ಲ ಇದ್ದರೆ ಅದು ಹೆಚ್ಚು ಬೆಳೆಯದಾಗೆ ಇದು ಈ ಬೂಸ್ಟ್ ಆಗೋದ್ರಿಂದ ಆಗ್ತದೆ, ಪ್ರಮೋಟ್ ಆಗ್ತದೆ. ಸೊ ಇದನ್ನು ನಾವು ಹೆಚ್ಚು ಪ್ರಿಯಾರಿಟಿ ಆಗಿ ತೊಗೊಂಡು ಈಗ ಸುಮಾರು 1,000 ಮನೆಗಳಲ್ಲಿ ಈ ವರ್ಷ ನಮಗೆ ಆ ಪ್ಲಾಂಟನ್ನು ಮಾಡಿಸಬೇಕು ಅಂತ ಒಂದು ಉದ್ದೇಶ ಇತ್ತು ನಡೆಸುವಂಥದ್ದು. ಈ ಒಂದು 500 ಪ್ಲಾಂಟ್ಸ್ ನಾವು ಅರಣ್ಯ ಇಲಾಖೆಯಿಂದ ತೆಗೆದುಕೊಂಡು ಅದನ್ನು ವಿತರಣೆ ಮಾಡೋ ಕೆಲಸ ಮಾಡಿದ್ದೇವೆ. ಸೊ ಈ ರೀತಿಯ ಕೆಲಸಗಳು ಇಂಥದ್ದೆಲ್ಲ ನಮ್ಮಲ್ಲಿ ಈಗ ಕ್ಯಾನ್ಸರ್ಗೆ ಈ ರೀತಿಯ ಗಿಡ ಇದ್ದರೆ ಮತ್ತು ಲಕ್ಷ್ಮಣ ಫಲ ಕೂಡ ಉತ್ತಮ, ಅದಕ್ಕೆ ಪ್ರಯೋಜನ ಆಗ್ತದೆ ಅಂತ ಹೇಳ್ತಾರೆ ನಮ್ಮ ವೈದ್ಯಕೀಯ ಇದರಲ್ಲಿ. ಮತ್ತು ಶುಗರಿಗೆ ಸಂಬಂಧಪಟ್ಟಂಥದ್ದು, ಈಗ ಶುಗರ್ ನಮಗೆ ಇತ್ತೀಚೆಗೆ ಗೊತ್ತಾಯಿತು, ನಮ್ಮಲ್ಲಿ ಸಪ್ತಚಕ್ರ ಅಂತ ಒಂದು ಗಿಡ ಇದೆ, ಅಂದರೆ ಏಕನಾಯಕನ ಬಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಭಾಳ ಇನ್ಸುಲಿನ್ ಹೆಚ್ಚು ಮಾಡುವಂಥ ಕೆಪಾಸಿಟಿ ಉಂಟು ಅದರಲ್ಲಿ. ಅದರ ಕಷಾಯಗಳನ್ನು ಮಾಡೋದರಿಂದ ಶುಗರಿಗೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಅದರತ್ತ ಸಂಪೂರ್ಣ ಆಗ್ತದೆ ಅಂತಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿ ಆಲ್ಟರ್ನೇಟಿವ್ ಮೆಡಿಸಿನ್ ಇಂಥ ಏನೇನಿದೆ ನಮ್ಮಲ್ಲಿ ಪ್ರಾಕ್ಟೀಸ್, ಅದನ್ನು ಜನರಿಗೆ ಹೆಚ್ಚು ತಿಳಿಸ್ಪಡಿಸುವಂಥದ್ದು. ಭಾಳ ಜನರಿಗೆ ಗೊತ್ತಿಲ್ಲ, ನಮ್ಮಲ್ಲಿ ಸುತ್ತಮುತ್ತ ಇರುವ ಔಷಧಿಗಳ ಬಗ್ಗೆ ಪರಿಚಯ ಇಲ್ಲ. ಈಗ ನಾವು ಹೇಳಿದಾಗ ಲಕ್ಷ್ಮಣ ಫಲ ಇರ್ಬೋದು, ಸಿಂಹರಾವ ಇರ್ಬೋದು, ಇತನ ಏಕನಾಯಕನ ಬಳ್ಳಿ ಇರ್ಬೋದು, ಇದರ ಬಗ್ಗೆ ಎಲ್ಲ ಎಜುಕೇಟ್ ಮಾಡಲಿಕ್ಕೆ ಇದರಲ್ಲಿ ನಾವು ತಜ್ಞರಿಂದ ಅದರ ಅಭಿಪ್ರಾಯ ಪಡ್ಕೊಂಡೇ ಮಾಡ್ತಾ ಇರುವಂಥದ್ದು. ಆ ರೀತಿಯ ಕೆಲಸಗಳು ಆಗ್ತಾ ಉಂಟು. ಆಗ್ತಾ ಉಂಟು. ಚಂದ್ರಶೇಖರ್, ಇದರ ಮಧ್ಯೆ ನೀವು ಮಾತಾಡಿದರೆ ಮಹಿಳೆಯರು ಇದರಲ್ಲಿ ಹೆಚ್ಚು ತೊಡಗಿಸಿಕೊಳ್ತಾರೆ, ತೊಡಗಿಸಿಕೊಳ್ಬೇಕು ಅಂತೇಳಿ. ಹೌದು, ಮಹಿಳೆಯರಿಗಾಗಿಯೇ ಮಾಡುವ ಕಾರ್ಯಕ್ರಮಗಳು ಯಾವುದೆಲ್ಲ ನಿಮ್ಮದು? ಅಂದರೆ ಮಹಿಳೆಯರಿಗಾಗಿ ಯಾಕೆ ಅಂದರೆ ನಮ್ಮ ಘೋಷಣೆಯೇ ಸ್ತ್ರೀ ಶಕ್ತಿ ನಮ್ಮ ಶಕ್ತಿ, ಸ್ತ್ರೀ ಶಕ್ತಿ ಸಂಸಾರದ ಶಕ್ತಿ, ಸ್ತ್ರೀ ಶಕ್ತಿ ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಸ್ತ್ರೀ ಶಕ್ತಿ ವಿಶ್ವದ ಶಕ್ತಿ, ಜಾಗೃತ ನಾರಿ ಪ್ರಗತಿಗೆ ದಾರಿ. ಈ ನೆಲೆಯಲ್ಲಿ ನಾವು ನಮ್ದೆಲ್ಲ ಕಾರ್ಯಕ್ರಮಗಳು ಮಹಿಳಾ ಶಕ್ತಿಯನ್ನು ಮುಂದಿಟ್ಟುಕೊಂಡೇ ಮಾಡುವಂಥದ್ದು. ಯಾಕೆಂದರೆ ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ಅದು ಒಂದು ಸಲ ಆಗಿ ಹೋಗುವಂಥದ್ದಲ್ಲ, ಒಂದು ಸಲ ಅದು ಕಾರ್ಯಕ್ರಮ ಶುರುವಾದರೆ ಮತ್ತು 6 ಅದು ನಿರಂತರವಾಗಿ ನಡೀಬೇಕು, ನಡೆಯುವಂಥ ಕಾರ್ಯಕ್ರಮ. ಅದಕ್ಕಾಗಿ ಮಹಿಳೆಯರಿಗೆ ಅವರದೊಂದು ಏನು ಇವತ್ತೊಂದು ಸ್ವಸಹಾಯ ಗುಂಪುಗಳುಂಟು, ಅಥವಾ ಸರ್ಕಾರದ ಕಡೆಯಿಂದ ಬಂದ ಒಂದು ಅಂಥದ್ದು ಜೀವನೋಪಾಯಕ್ಕೆ ಸಂಬಂಧಪಟ್ಟದ್ದು ಸಂಜೀವಿನಿ ಅಂತ ಒಂದು ಏನು ಅವರ ಒಕ್ಕೂಟ ಉಂಟು, ಸಂಘದ ಜಾಲ ಉಂಟು, ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಅವರ ಒಕ್ಕೂಟ, ವಾರ್ಡ್ ಮಟ್ಟದಲ್ಲಿ ಒಕ್ಕೂಟ, ತಾಲೂಕು ಮಗು ಒಕ್ಕೂಟ ಉಂಟು. ಈ ಒಕ್ಕೂಟಗಳ ಸಂಪರ್ಕದ ನಾವು ಇಟ್ಟುಕೊಂಡಿದ್ದೇವೆ ಮತ್ತು ಆ ಒಕ್ಕೂಟಗಳಿಗೆ ನಾವು ಸಪೋರ್ಟ್ ಕೊಡ್ತೇವೆ. ಆ ಒಕ್ಕೂಟದ ಮಹಿಳೆಯರಿಗೆ ಒಂದು ಹೇಳಿದಾಗೆ ವೃತ್ತಿ ಕೌಶಲ್ಯ ತರಬೇತಿ, ಅದು ದಿನಬಳಕೆ ವಸ್ತುಗಳಿರ್ಬೋದು, ಮಲ್ಲಿಗೆ ಕೃಷಿ ಇರ್ಬೋದು, ತರಕಾರಿ ಕೃಷಿ ಇರ್ಬೋದು, ಅಣಬೆ ಕೃಷಿ ಇರ್ಬೋದು, ಡೈರಿ ಇರ್ಬೋದು, ಈ ಥರದ್ದು ಅವರು ಮನೆಯಲ್ಲೇ ಮಹಿಳೆಯರು ಇದ್ಬಿಟ್ಟು ಒಂದು ಉದ್ಯೋಗ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಏನು ಅದರ ಬಗ್ಗೆ ಉತ್ತೇಜನ ಕೊಡೋದೊಂದುಂಟು. ಅದು ಅಲ್ಲದೆ ವಿಶೇಷವಾಗಿ ನಮ್ಮ ಜನಶಿಕ್ಷಣ ಟ್ರಸ್ಟ್ನಲ್ಲಿ ಮಹಿಳೆಯರಿಗೆ ಒಂದು ವಾಹನ ಚಾಲನ ತರಬೇತಿ, ಅದು ಉಚಿತವಾಗಿ ವಾಹನ ತರಬೇತಿ ಕೊಟ್ಟು ಅವರು ಗ್ರಾಮ ಪಂಚಾಯತಲ್ಲಿ ಏನು ಕಸ ಸಾಗಾಟ ವಾಹನ ಇದೆ ಅದರದೇ ಚಾಲಕಿಯರ ಕೆಲಸ ಮಾಡಬೇಕು ಅಂತ ಹೇಳಿ ಆ ಥರದಕ್ಕೆ ಒಂದು ಚಾಲನ ತರಬೇತಿ ಕೊಡುವಂಥದ್ದು, ಹೊಲಿಗೆ ತರಬೇತಿ ಕೊಡುವಂಥದ್ದು, ಕಂಪ್ಯೂಟರ್ ತರಬೇತಿ ಕೊಡುವಂಥದ್ದು. ಇದು ಕೂಡ ಒಂದು ಮನೆ ಮಟ್ಟದಲ್ಲಿ ಅಥವಾ ಜಮೀನು ಆಧಾರಿತವಾದ ಕೆಲವು ಚಟುವಟಿಕೆಗಳು ಅಥವಾ ಸೇವಾ ಆಧಾರಿತವಾದ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಳ್ಳಲಿಕ್ಕೆ ಬೇಕಾದಂಥ ವಿವಿಧ ರೀತಿಯ ತರಬೇತಿಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅದು ಸಾವಿರಾರು ಮಂದಿ ಅದರಲ್ಲಿ ಭಾಗವಹಿಸಿದ್ದಾರೆ, ತರಬೇತಿಗಳಲ್ಲಿ ಭಾಗವಹಿಸಿದ್ದಾರೆ, ಮುಂದೆ ಬರ್ತಾ ಇದ್ದಾರೆ ಸಬಲೀಕರಣಕ್ಕೆ. ಅದು ನಮ್ಮದು ಮುಡಿಪ ಅಂದರೆ ಸ್ವಲ್ಪ ಅದು ಕರ್ನಾಟಕ ಕೇರಳ ಗಡಿ ಪ್ರದೇಶ, ಕೇರಳದ ಗಡಿ ಪ್ರದೇಶದ ಕೆಲವು ಮಹಿಳೆಯರು ಕೂಡ ಬಂದು ಇಲ್ಲಿ ತರಬೇತಿ ಪಡೆದುಕೊಂಡು ಅವರ ಬದುಕನ್ನು ಅವರಿಗೆ ಕಟ್ಟಿಕೊಳ್ಳುವಂಥ ರೀತಿಯಲ್ಲಿದ್ದಾರೆ. ಮತ್ತು ಆ ಮಹಿಳೆಯರು ಒಂದು ತರಬೇತಿ ಬರುವುದರಿಂದ ಅವರ ಮನೆಯಲ್ಲಿ ಪರಿವರ್ತನೆ ಅಲ್ಲದೆ ನೆರೆಕರೆಯ ಪರಿವರ್ತನೆಗೂ ಅವರು ಸಹಕರಿಸುವುದು, ಕೈ ಜೋಡಿಸುವುದು ನಾವು ಕಂಡುಬರುತ್ತದೆ. ಈಗ ಈ ತರಬೇತಿ ಪಡೆದುಕೊಂಡವರು ಸ್ವಂತವಾಗಿ ಏನಾದರೂ ಉದ್ಯೋಗ ಇಂಥದ್ದನ್ನೆಲ್ಲ ಮಾಡುವಂಥದ್ದು ಕಂಡು ಬಂದಿದೆ? ಖಂಡಿತ, ಕೆಲವರು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಸೇರಿಕೊಂಡಿದ್ದಾರೆ. ಕೆಲವರು ಒಬ್ಬರು ಜೋಹರಾ ಅಂತ ಹೇಳುವವರು, ಅವರು ಒಂದು ಮನೆ ನಿವೇಶನ ಸೈಟಲ್ಲಿ ಇರುವವರು. ಅವರು ಮೊದಲಾಗಿ ನರೇಗದ ಸೇವೆ ತೆಗೆದುಕೊಂಡು ಕೋಳಿ ಸಾಕಾಣಿಕೆ ಶುರು ಮಾಡಿದರು, ಇತ್ತೀಚೆಗೆ ಒಂದು ಹೈನುಗಾರಿಕೆಗೆ ಶುರು ಮಾಡಿದರು. ಅದು ಎರಡು ಚಟುವಟಿಕೆ, ಅದಕ್ಕೆ ನಮ್ಮ ಟ್ರಸ್ಟ್ ಕಡೆಯಿಂದಲೇ ಪ್ರೇರಣೆ ಕೊಟ್ಟದ್ದು ಅಂತ ಹೇಳ್ಬೋದು. ಇನ್ನೊಬ್ಬರು, ನಾವು ಕೊರೋನಾದ ಅವಧಿಯಲ್ಲಿ ಅವರಿಗೆ ಒಂದು ಸ್ವರ್ಣಧಾರ ಅಂತ ಒಂದು ವರ್ಷಕ್ಕೆ 200 ಮೊಟ್ಟೆಡು ಕೋಳಿ ಕೊಟ್ಟಿತ್ತು, ಅದನ್ನು ಶುರು ಮಾಡಿದ್ದು. ಈಗ ಅವರು ಒಬ್ಬರು ಸಿಂಜಿನಾ ಅಂತ ಪಾಂಡಿಘಟ್ಟದವರು, ಅವರು ಒಂದು ಒಂದು ಚಿಕ್ಕ ಒಂದು ಕೋಳಿ ಸಾಕಾಣಿಕೆ ಒಂದು ಶುರು ಮಾಡಿದ್ದಾರೆ. ಮತ್ತು ಲತಾ ಅಂತ ಹೇಳಿಬಿಟ್ಟು ಅವರು ತರಕಾರಿ ಮಾಡ್ತಾಯಿದ್ರು, ಮತ್ತು ಡೈರಿ ಇತ್ತು, ತರಕಾರಿ ಮಾಡೋದು, ಅಲ್ಲಲ್ಲಿ ಅಂಗಡಿ ಹೋಗಿ ಮಾರುವುದು. ಈಗ ಅವರಿಗೆ ನಾವು ಡ್ರೈವಿಂಗ್ ತರಬೇತಿ ಕೊಟ್ಟೆವು. ಡ್ರೈವಿಂಗ್ ತರಬೇತಿ ಕೊಟ್ಟ ಮೇಲೆ ಅವರು ಗ್ರಾಮ ಪಂಚಾಯತ್ ವಾಹನದಲ್ಲಿ ಕೆಲಸ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಜೊತೆ ಆಗಣೆ ತರಕಾರಿ ಬೆಳೆ ಉಂಟು, ಈಗ ಡೈರಿ ಉಂಟು. ಒಂದೇ ಉದ್ಯೋಗದಲ್ಲಿ ಈಗ ಜೀವನ ಮಾಡೋದು ಕಷ್ಟ ಉಂಟು. ಮುಖ್ಯ ಕಸಬು ಉಪಕಸಬು ಥರ ಮಾಡಿಕೊಂಡು 16 ಮಂದಿ ಈ ಥರದ ಚಟುವಟಿಕೆಗಳೇ ತೊಡಗಿದ್ದುಂಟು. ಮತ್ತು ಇನ್ನೊಬ್ಬರು ಕಣಂತೂರಲ್ಲಿ ಒಬ್ಬರು ಕೇಶವ ಅಂತ, ಕೇಶವ ಅವರದು ಒಂದು ಬಹಳ ಮಾಡೆಲ್ ಆಗಿದೆ. ಅಲ್ಲಿ ಎಲ್ಲ ಥರದ ಹೂಗಿಡಗಳು, ತರಕಾರಿ, ಕೋಳಿ ಸಾಕಾಣಿಕೆ ಎಲ್ಲ ಮಾಡೋದುಂಟು. ಅದೊಂದು ಸ್ವಚ್ಛ ಮನೆ, ಹಸಿರು ಮನೆ, ಸೋಲಾರ್ ಮನೆ, ಜಲಸಾಕ್ಷರ ಮನೆ ಹೇಳಿದಾಗೆ ಈ ಥರದ್ದು ಅಲ್ಲಿ ಶುರುವಾಗಿದೆ. ಮೊದಲು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಮೊದಲು ಇರುವಂಥದ್ದು ಸ್ವಚ್ಛತೆಗೆ ಆದ್ಯತೆ ಕೊಡೋದು, ಆಮೇಲೆ ಹಸಿರೀಕರಣಕ್ಕೆ ಆದ್ಯತೆ ಕೊಡೋದು. ಸ್ವಚ್ಛತೆ, ಸ್ವಚ್ಛ ಮನೆ, ಹಸಿರು ಮನೆ, ಸೋಲಾರ್ ಮನೆ, ಜಲಸಾಕ್ಷರ ಮನೆ, ಸ್ವ ಉದ್ಯೋಗದ ಮನೆ, ದನ ಇರುವ ಮನೆ, ಬಾವಿ ಇರುವ ಮನೆ, ಸೌಹಾರ್ದ ಮನೆ, ಹಿಂಸಾಮುಕ್ತ ಮನೆ, ಈ ಥರ 8 ಅಂಶಗಳನ್ನು ಇಟ್ಟುಕೊಂಡು ಒಂದು ಆದರ್ಶ ಕುಟುಂಬ ಮಾದರಿ ಮನೆ, ಆದರ್ಶ ಕುಟುಂಬ ಮಾದರಿ ಮನೆ ಕಾನ್ಸೆಪ್ಟಲ್ಲಿ ಒಂದು ಕುಟುಂಬ ಕಟ್ಟುವುದು. ಕುಟುಂಬ ಕಟ್ಟುವುದು ಅಂದರೆ ಒಂದು ನವ ಸಮಾಜ, ನವ ಗ್ರಾಮ ಕಟ್ಟುವ ರೀತಿಯಲ್ಲಿ ಈ ಕಲ್ಪನೆಯಲ್ಲಿ ಕಾರ್ಯ ಮುಂದೆ ಮುಂದೆ ಸಾಗ್ತಾ ಉಂಟು. ಜಲಸಾಕ್ಷರ ಮತ್ತು ಸೌರ ಮನೆ ಅಂತ ಹೇಳಿದ್ರಿ, ಇದೆರಡು ಮಾಡಲಿಕ್ಕೆ ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಸರ್? ಜಲಸಾಕ್ಷರತೆಗೆ ವಿಶೇಷವಾಗಿ ನಮ್ಮಲ್ಲಿ ನಾವು ಹೇಳುವುದುಂಟು, ದಕ್ಷಿಣ ಕನ್ನಡ ಜಿಲ್ಲೆ ಒಳ್ಳೆ ಸಾಕ್ಷರ ಜಿಲ್ಲೆ, ಆದರೆ ನಮಗೆ ಅಕ್ಷರ ಜ್ಞಾನ ಇದೆ, ಸಾಕ್ಷರತೆ ಜಲ ಸಾಕ್ಷರತೆ ಇಲ್ಲ, ಇದರಲ್ಲೆಲ್ಲ ತುಂಬ ಕೊರತೆ ಇದೆ. ಕಾನೂನು ಸಾಕ್ಷರತೆ ಇಲ್ಲ, ಯಾಕೆಂದ್ರೆ ನಾವು ನೀರು ನಮ್ಮಲ್ಲಿ ಬರುವಷ್ಟು ಮಳೆ ಬೇರೆ ಎಲ್ಲಿಯೂ ಬರುವುದಿಲ್ಲ. ಅಷ್ಟು ಮಳೆ ನೀರೆಲ್ಲ ಪೂರ್ತಿ ವ್ಯರ್ಥ ಆಗ್ತಾ ಉಂಟು. ಬೇಸಿಗೆಯಲ್ಲಿ ನಮ್ಮ ಎಲ್ಲ ಪ್ರದೇಶಗಳಲ್ಲಿ ಕುಡಿಲಿಕ್ಕೆ ನೀರಿನ ಕೊರತೆ ಪಡ್ತಾ ಉಂಟು. ಇದನ್ನು ನೋಡಿದಾಗ ನಾವು ಆದಷ್ಟು ಇಂಥ ಈ ಮಳೆ ನೀರುಗಳನ್ನು ಕೊಯ್ಲಿಕ್ಕೆ, ಕೊಯ್ಲು ಮಾಡಿಕೊಳ್ಳಿಕ್ಕೆ ಅಥವಾ ಇಂಗಿಸಲಿಕ್ಕೆ ಇದಕ್ಕೆ ಪ್ರೇರಣೆ ಮಾಡುವುದು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಇದಕ್ಕೆ ಅವಕಾಶಗಳುಂಟು, ಇಂಗು ಗುಂಡಿ ಅಂಥದ್ದೆಲ್ಲ ಮಾಡಲಿಕ್ಕೆ. ಹಾಗೆ ಮನೆ ಮನೆಗಳಲ್ಲಿ ಕೂಡ ಮಾಡ್ಕೋಬೋದು. ಮತ್ತು ನಮ್ಮ ಬೋರ್ವೆಲ್ಗಳಿಗೆ ಇದ್ದರೆ, ಬಾವಿಗಳಿಗೆ, ಅಂಥ ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮ. ಇತ್ತೀಚೆಗೆ ನಾವು ಮೊನ್ನೆ ಒಂದು ಕಾರ್ಯಕ್ರಮ ತರಬೇತಿ ಮಾಡಿದೆವು ನಮ್ಮ ನಿರ್ಮಿತಿ ಕೇಂದ್ರದವರ ಸಹಯೋಗದಲ್ಲಿ, ಮತ್ತು ನಮ್ಮಲ್ಲೇ ಸ್ಥಳೀಯ ಜನರೆಲ್ಲ ಸೇರಿ, ಜನಜೀವನದವರು ಮತ್ತು ಸ್ಥಳೀಯವರೆಲ್ಲ ಸೇರಿ ನಮ್ಮಲ್ಲಿ ಒಂದು ಪ್ರಾತ್ಯಕ್ಷಿಕೆ ಮಾಡಿ, ಅದು ಹೇಗೆ ಮಾಡೋದು, ರಿಫಿಲ್ ರೀಚಾರ್ಜ್ ಮಾಡುವಂಥ ವಿಧಾನಗಳು ನಮ್ಮಲ್ಲೇ ಮಾಡಿ ಟ್ರೈನಿಂಗ್, ಇಂಥ ಟ್ರೈನಿಂಗ್ಗಳನ್ನು ಮಾಡ್ತಾ ಇದ್ದೇವೆ ಜನರಿಗೆ. ನಮ್ಮಲ್ಲಿ ಒಂದು ಅದಕ್ಕೆ ನಮಗೊಂದು ಮಾಡೆಲ್ ಬೇಕಲ್ಲ, ಆ ಮಾಡೆಲ್ ತೋರಿಸಲಿಕ್ಕೆ ಈಗ ನಮ್ಮಲ್ಲಿ ಮಾಡಿದ್ದೇವೆ, ಮತ್ತು ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆಲ್ಲ ಜನರಿಗೆ. ಮತ್ತು ಪ್ರತಿ ಮನೆಗಳಲ್ಲಿ ಕೂಡ ಚಿಕ್ಕ ಚಿಕ್ಕ, ನಾವೀಗ ಬೇಸಿಗೆಯಲ್ಲಿ ನಮ್ಮ ಕುಡಿಯೋ ನೀರಿನ ಸಮಸ್ಯೆಗೆ ಬೇಕಾದಷ್ಟು ನೀರನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಈ ಬಗ್ಗೆ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ ಸರ್, ಅವರು ಮಳೆ ನೀರು ಕೊಯ್ಲಿಗೆ ಸಂಬಂಧಪಟ್ಟಾಗೆ ನಾವು ಜನಶಿಕ್ಷಣ ಟ್ರಸ್ಟ್ ಏನು ಮಾಡಿದ್ದು, ನಮ್ಮದು ಬೋರ್ವೆಲ್ ಇತ್ತು, ಅದಕ್ಕೆ ನಾವು ಮಳೆ ನೀರು ಕೊಯ್ಲು ಮಾಡಬೇಕಿತ್ತು, ಅದು ಸ್ವಲ್ಪ ಖರ್ಚೆಲ್ಲ ಉಂಟು. ಅದಕ್ಕೆ ನಾವು ಅಲ್ಲಿ ಒಬ್ಬರು ಜನಜೀವನ ಅಧ್ಯಕ್ಷ ರಮೇಶ್ ಅಣ್ಣವ ಅಂತ, ಇನ್ನೊಬ್ಬರು ಉದ್ಯಮಿ, ಜನಸ್ನೇಹಿ ಉದ್ಯಮಿ ರಾಧಾಕೃಷ್ಣ ರಾಯ್ ಉಮಿಯ ಅಂತ, ಅವರಿಬ್ಬರು ನಮಗೆ ಆ ಒಂದು ಬೋರ್ವೆಲ್ಲಿಗೆ ಜಲ ಮರುಪೂರಣ ಮಾಡೋದಕ್ಕೆ ಸಹಾಯಕ್ಕೆ ಮುಂದೆ ಬಂದರು. ನಾವು ಅದನ್ನು ಜನ ಶಿಕ್ಷಣ ಟ್ರಸ್ಟ್ ಒಂದು ಬೋರ್ವೆಲ್ಲಿಗೆ ಮಾತ್ರ ಜಲ ಮರುಪು ಮಾಡೋದಲ್ಲ, ಜೊತೆಗೆ ಈ ಒಂದು ಮಳೆ ನೀರು ಕೊಯ್ಲು ಘಟಕ ಪ್ರತಿ ಮನೆಯಲ್ಲಿ ಒಂದು ಚಿಕ್ಕದಿರಬೇಕು, ಒಂದು 2000 ಲೀಟ್ರದ್ದು ಅಥವಾ 5000 ಲೀಟ್ರದ್ದು ಒಂದು ವಾಟರ್ ಟ್ಯಾಂಕ್ ತೆಗೆದುಕೊಂಡು ಅವರ ಮನೆಯ ಚಾವಣಿ ನೀರನ್ನು ಪೈಪ್ ಮೂಲಕ ತಂದು ಶುದ್ಧ ಮಾಡಿ ಅದಕ್ಕೆ ಸಂಗ್ರಹ ಮಾಡಿಟ್ಟರೆ ಅದು ಅಟ್ಲೀಸ್ಟ್ ಮಳೆಗಾಲಕ್ಕೆ ಒಂದು 5-6 ತಿಂಗಳು ನೀರು ಸಿಗುತ್ತೆ ಅವರಿಗೆ. ಮನೆಗೊಂದು ಘಟಕ ಮಾಡೋ ಬಗ್ಗೆ ಒಂದು ಕಲ್ಪನೆ ಇಟ್ಟುಕೊಂಡು ನಮ್ಮಲ್ಲಿ ಶುರು ಮಾಡಿದೆ ಒಂದು. ಎರಡನೆಯದು, ಈ ಭೂಮಿಗೆ ನೀರು ಇಂಗಿಸುವುದು ಇಂಗುಗುಂಡಿ ಮೂಲಕ ಒಂದು, ಆದರೆ ಇನ್ನೂ ಬಹಳ ಒಳ್ಳೆಯದು ಸರಳವಾಗಿ ಸಹಜವಾಗಿ ಯಾವುದಂದ್ರೆ ಮರಗಿಡ ನೆಡೋದು. ನಮ್ಮ ಜನಶಿಕ್ಷಣ ಆವರಣದಲ್ಲಿ ಕೆಲವು ಒಕೇಶಿ ಗಿಡ ಇತ್ತು, ಈಗ ಒಕೇಶಿ ಗಿಡ ತೆಗೆದು 200-300 ಗಿಡ ಹಾಕಿದ್ವಿ ನಾವು. ಗಿಡ ಎಲ್ಲ ಅದು ತರ ತರದ ಹಣ್ಣಿನ ಗಿಡಗಳುಂಟು, ತೆಂಗಿನ ಗಿಡಗಳುಂಟು. ಈ ಮಳೆಗಾಲಕ್ಕೆ ಬರುವ ಮಳೆ ಬರುವ ಸಮಯದಲ್ಲಿ ನಿಮ್ಮ ಆ ಮರ ನೋಡಿದರೆ ಒಂದು ನಳ್ಳಿಲಿ ನೀರು ಬಂದಾಗೆ ಮರದಲ್ಲಿ ಹರಿಯುತ್ತದೆ, ಅದು ಭೂಮಿಗೆ ಅಡಿಗೆ ಹೋಗ್ತದೆ. ನಮ್ಮಲ್ಲಿ ಸುಮಾರು ಟ್ರಸ್ಟ್ದು ಒಂದು 2 ಎಕರೆ ಜಾಗ ಉಂಟು, ಒಂದು ಭಾಗ ಸ್ವಲ್ಪ ನೀರು ಹೋಗುತ್ತೆ, ಮತ್ತೆ ಎಲ್ಲ ನೀರು ಅದರ ಒಳಗೆ ಇಂಗುವ ಹಾಗೆ ಮಾಡಿದ್ದೇವೆ. ಅಂದರೆ ಹೆಚ್ಚು ಗಿಡ ಮರ ನೆಡುವ ಮೂಲಕ, ಇಂಗುಂಗುಂಡಿ ಮಾಡುವ ಮೂಲಕ, ಬಾವಿ ನಿರ್ಮಿಸುವ ಮೂಲಕ, ಜಲ ಮರುಪೂರಣ ಮಾಡುವ ಮೂಲಕ, ಪ್ರತಿ ಮನೆಗೊಂದು ಮಳೆ ನೀರು ಕೊಯ್ಲು ಘಟಕ ನಿರ್ಮಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಮನೆ ಮಟ್ಟದಲ್ಲೇ ನೀರಿನ ಸಮಸ್ಯೆನ ಶಾಶ್ವತವಾಗಿ ಇತ್ಯರ್ಥ ಮಾಡಬೇಕು. ಮನೆಯ ಮಾಡಿನ ಮೇಲೆ ಬೀಳುವ ನೀರನ್ನು ಪೈಪ್ ಮೂಲಕ ಸಂಗ್ರಹಿಸಿ ಶುದ್ಧ ಮಾಡಿ ಟ್ಯಾಂಕಿಗೆ ಹಾಕಿಬಿಟ್ರೆ ಆಯಿತು. ಎರಡನೆಯದು, ಮನೆಯ ಮೇಲೆ ಬೀಳುವ ಬಿಸಿಲಿನಿಂದ ನಾವು ಮನೆಯಲ್ಲಿ ಚಿಕ್ಕೊಂದು ಸೋಲಾರ್ ಸಿಸ್ಟಮ್ ಮಾಡಿದರೆ ಮನೆಯಲ್ಲಿ ವಿದ್ಯುತ್ ತಯಾರಾಗ್ತದೆ. ಸೋಲಾರ್ ವಿದ್ಯುತ್, ಮಳೆ ನೀರು ಕೊಯ್ಲು ನೀರು, ಇದು ಒಂದು ಒಂದು ಜೀವನೋಪಾಯಕ್ಕೆ ಬೇಕಾದ ಮೂಲಭೂತ ಸೌಕರ್ಯ. ಇದು ಎರಡನ್ನು ಕೂಡ ಮನೆ ಮಟ್ಟದೇ ಮಾಡುವಂಥ ಒಂದು ಚಿಂತನೆಯಲ್ಲಿ ಈ ಎರಡು ಕಾರ್ಯ ಶುರು ಮಾಡಿ, ಸೋಲಾರ್ ಮನೆ, ಜಲಸಾಕ್ಷರ ಮನೆ. ಸರಿ, ಇಲ್ಲಿ ಮಾತಾಡುವಾಗ ನೀವು ಮೊದಲಿಗೆ ಹೇಳಿದ್ರಿ ಮಹಿಳಾ ದೌರ್ಜನ್ಯದ ವಿರುದ್ಧವಾದಂಥ ಅಭಿಯಾನದ ಮೂಲಕ ಕೂಡ ನೀವು ಬಂದವರು, ಈಗ ಹೇಗೆ ಕಾರ್ಯಕ್ರಮಗಳಿದ್ದಾವೆ ಇದರ ಬಗ್ಗೆ? ಸರ್, ಈಗ ನಮ್ಮ ಈಗಾಗಲೇ ನಾವು ಹೇಳಿದ ಎರಡು ಸಾಂತ್ವನ ಕೇಂದ್ರಗಳನ್ನು ನಡೆಸ್ತಾ ಇದ್ದೇವೆ ನಾವು. ಈ ಸಾಂತ್ವನ ಕೇಂದ್ರ ಆ್ಯಕ್ಚುಲಿ ಒಂದು ತಾಲೂಕು ಕೇಂದ್ರದಲ್ಲಿ ಇರುವಂಥದ್ದು. ಇದು ತಾಲೂಕು ಕೇಂದ್ರದಲ್ಲಿದ್ದರೆ ಮಹಿಳೆಯರಿಗೆ ಅಲ್ಲಿ ಬಂದು ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದು ಸಮುದಾಯದತ್ತ ಸಾಂತ್ವನ ಅಂತ ಆ ಕೇಂದ್ರವನ್ನು ಗ್ರಾಮ ಮಟ್ಟಕ್ಕೆ ಹೋಗಿ ಅಲ್ಲಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತು ಮತ್ತು ಅಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇದು ರೀಚ್ ಮಾಡಲಿಕ್ಕೆ, ಇದರ ಕೆಲಸ ಏನು ಮತ್ತು ಇದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಯಾರು ಇರ್ತಾರಲ್ಲ ಮಹಿಳಾ ಇದಕ್ಕೆ ಬೇಕಾದಂಥ ಕಾಯ್ದೆಗಳ ಬಗ್ಗೆ ಹೇಳುವಂಥದ್ದು, ಪೊಲೀಸು ಅವರನ್ನೆಲ್ಲ ಇನ್ವಾಲ್ವ್ ಮಾಡಿ ಇದರ ಬಗ್ಗೆ ಜಾಗೃತಿ ವ್ಯಾಪಕವಾಗಿ ಮೂಡಿಸುವಂಥ ಕೆಲಸವನ್ನು ನಾವು ಸಮುದಾಯದತ್ತ ಸಾಂತ್ವನ ಅಂತೇಳಿ ಒಂದು ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ. ಇದು ಆ್ಯಕ್ಚುಲಿ ಸಾಂತ್ವನ ಕೇಂದ್ರದಲ್ಲಿ ಪ್ರಥಮ ಬಾರಿಗೆ ನಾವು ಮಾಡಿರೋದು. ನಾವು ಎರಡು ಸಾಂತ್ವನ ಕೇಂದ್ರ ನಡೆಸ್ತಾ ಇದ್ದೇವೆ, ಎರಡು ಕೇಂದ್ರದಲ್ಲಿ ಕೂಡ ಈ ಕಾರ್ಯಕ್ರಮ ಮಾಡಿಕೊಂಡು ಇದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಉಂಟು. ಅಂದರೆ ಸಾಂತ್ವನ ಯೋಜನೆಗಳು ಬಹುತೇಕ ಮಹಿಳೆಯರಿಗೆ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಫಸ್ಟಿಗೆ ಅದನ್ನು ತಿಳಿಸುವಂಥದ್ದು, ಅದರ ನಂತರ ನಾವು ಈಗ ಹೇಳಿದಾಗೆ ಪ್ರತಿ ಮನೆ ಮನೆಗಳಲ್ಲಿ ಇದನ್ನು ಹಿಂಸೆ ಮುಕ್ತ ಮನೆ ಮಾಡಲಿಕ್ಕೆ ಬೇಕಾದಂಥ ಇದರ ಕೆಲವು ಯಶಸ್ವಿ ಮಹಿಳೆಯರ ಮೂಲಕ ಮಾತನಾಡಿಸೋದು ಇಂಥ ಕಾರ್ಯಕ್ರಮಗಳು ಆಗ್ತಾ ಉಂಟು. ಒಟ್ಟಾರೆಯಾಗಿ ಈಗ ಹಲವಾರು ಯೋಜನೆಗಳನ್ನು ಕೆಲವು ವರ್ಷಗಳಿಂದ ಮಾಡ್ತಾ ಇದ್ದೀರಿ, ಈಗ ಹೋಗ್ತಾ ನಿಮ್ಗೆ ಹೊಸ ಹೊಸ ಒಂದು ಯೋಜನೆಗಳು ಬರ್ತಾ ಇದ್ದಾವೆ, ಮುಂದಿನ ಯೋಜನೆಗಳೇನು ಶೀನಶೆಟ್ರೆ? ಮುಂದಿನ ಯೋಜನೆ ನಾನು ಹೇಳಿದಾಗ ಸುಸ್ಥಿರ ಅಭಿವೃದ್ಧಿ ಸಾಧನೆ ಆಗಬೇಕು, ಸುಸ್ಥಿರ ಅಭಿವೃದ್ಧಿ ಸಾಧನೆ ಆಗಬೇಕು, ಸೌಹಾರ್ದ ಸಂಸಾರ ಬರಬೇಕು, ಹಿಂಸಾ ಮುಕ್ತ ದೌರ್ಜನ್ಯ ಮುಕ್ತ ವ್ಯಸನ ಮುಕ್ತ ಮನೆ ಗ್ರಾಮಗಳು ನಿರ್ಮಾಣ ಆಗಬೇಕು. ಇದರದ್ದು ನಮ್ಮ ಬಹಳ ಆಧಾರ ಏನಂದರೆ ಸ್ತ್ರೀ ಶಕ್ತಿ ವೃದ್ಧಿಸುವ ಸುಸ್ಥಿರ ಅಭಿವೃದ್ಧಿ ಸಾಧಿಸುವ, ಸ್ತ್ರೀ ಶಕ್ತಿಯನ್ನು ವೃದ್ಧಿಸಿ ಸುಸ್ಥಿರ ಅಭಿವೃದ್ಧಿ ಸಾಧಿಸುವುದಕ್ಕೆ, ಸ್ವಯಂ ಪರಿವರ್ತನೆಯಿಂದ ಸಮಾಜದ ಪರಿವರ್ತನೆಗೆ, ವ್ಯಕ್ತಿ ವಿಕಾಸದಿಂದ ವ್ಯವಸ್ಥೆ ವಿಕಾಸಕ್ಕೆ, ಈ ನಿಟ್ಟಿನಲ್ಲಿ ವ್ಯಕ್ತಿಯನ್ನೇ ಮುಖ್ಯವಾಗಿ ಆಧಾರವಾಗಿ ಇಟ್ಟುಕೊಂಡು ಅದು ಸ್ತ್ರೀ ಶಕ್ತಿಯನ್ನು ವೃದ್ಧಿಸುವ ಮೂಲಕ ಒಟ್ಟು ಸಂಸಾರ ಮತ್ತು ಸಮಾಜ ಕಟ್ಟುವಂತಹ ಒಂದು ಕಲ್ಪನೆಯಲ್ಲಿ ನಮ್ಮ ಪ್ರಯತ್ನ ಮುಂದೆ ಸಾಗ್ತಾ ಉಂಟು. ಒಳ್ಳೆಯದು ಶೀನ ಶೆಟ್ಟರೆ ಮತ್ತು ಕೃಷ್ಣಮೌಲ್ಯರೇ, ನಿಮ್ಮ ಜನಶಿಕ್ಷಣ ಟ್ರಸ್ಟ್ ಸುಮಾರು 4 ದಶಕಗಳಿಂದ ಮಾಡಿಕೊಂಡು ಬಂದಿರುವಂತಹ ಕಾರ್ಯಕ್ರಮಗಳಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳು ಸೇರ್ತಾ ಹೋಗ್ತಾ ಇದ್ದಾವೆ, ಹೊಸ ಹೊಸ ಯೋಜನೆಗಳಿದ್ದಾವೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಸಮಾಜದ ಅಭಿವೃದ್ಧಿ, ಸುಸ್ಥಿರ ಅನ್ನುವಂಥ ಅಭಿವೃದ್ಧಿ ಆಗಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ನೀವೇನು ಮಾಡ್ತಾ ಇದ್ದೀರಿ ಅನ್ನೋದರ ಬಗ್ಗೆ ಒಂದು ಸೂಕ್ಷ್ಮವಾದಂಥ ಪರಿಚಯ ಮಾಡಿಕೊಟ್ಟ ನಿಮಗಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸುಸ್ಥಿರ ಅಭಿವೃದ್ಧಿ ಕುರಿತು ಶೀನ ಶೆಟ್ಟಿ ಮತ್ತು ಕೃಷ್ಣಮೂಲ್ಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित. 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर. कृषि एवं किसान कल्याण मंत्रालय, भारत सरकार द्वारा जनहित में जारी. हमने फसल बीमा योजना को